ಇದ್ದಾರೆ. ಅವರು ಸುಮಾರು 6 ಎಕರೆ ಜಮೀನೊಳಗ ಕೃಷಿ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಕಬ್ಬು ಮತ್ತು ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ಅವರ ಅನುಭವಗಳು ಏನದಾವ ಅನ್ನೋದನ್ನ ಅವರಿಂದ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಅನಿಲ್ ರಾವ್ ನಾಂದ್ರಿಕರ್ ಅವರೇ. ನಮಸ್ಕಾರ. ಯಾವಾಗಿಂದ ತಾವು ಒಕ್ಕಲ್ತನ ಮಾಡ್ತಾ ಇದ್ರಿ? 40 ವರ್ಷ ಆದ್ರೆ ಮಾಡಕೈತ್ರಿ. ಮತ್ತ ಅಲ್ಲಿ ಹಿಡ್ಕೊಂಡು ಮೊದಲು ನಮ್ಗೆ ಹಿರಿಯರೆಲ್ಲ ಅನುಭವದಿಂದ ಹಳಿ ಪದ್ಧತಿ ಒಳಗೆ ಮಾಡ್ಕೊತ ಬಂದಿದ್ವಿ ರೀ. ಈಗ ಹೊಸ ಬಂದವ್ರಿ, ಹೊಸ ಬದಲಾಗಣ, ನಾವು ಒಂದು ಸ್ವಲ್ಪ ಸ್ವಲ್ಪ ಈಗ ಒಂದು 5-8 ವರ್ಷದಾಗ ನಾವು ಬದಲು ಮಾಡಕತ್ತೀವಿ ರೀ. ಏನೇನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದ? ಕಬ್ಬು ಏನೈತ್ರಿ, ಈಗ ಒಬ್ಬೊಬ್ಬರು ದಟ್ಟ ಹಸ್ತಾರ್ರಿ, ಮತ್ತೆ ಸಾಲ ಹತ್ತಿ ಬಿಡ್ತಾರ್ರಿ. ನಾವು ಏನ್ ಮಾಡೀವ್ರಿ, ದಟ್ಟ ಅದು ಸಣ್ಣ ಆಕತ್ರಿ, ಅದಕ್ಕೆ ಅದ್ರ ಸಂದ ಅದನ್ನ ನಾವು ಏನ್ ಮಾಡೀವ್ರಿ, ಸಾಲಿನ ಸಾಲಿಗೆ 5 ಫುಟ್ ರೀ, ಮತ್ತು ಗಾಳ 5 ಫುಟ್ ಹಾಕತ್ರಿ, ಸಾಲಿನ ಸಾಲಿಗೆ 3 ಫುಟ್ ಅಂತರ ಇಟ್ಟಿಸಿ ನಾವು ಸಾಲ ಬಿಡ್ತೀವಿ ರೀ, ಟ್ರ್ಯಾಕ್ಟರ್ ಹೊರಗೆ ಹಾಕಿರಿ. ಅಂಥದ್ದು ನೀರು ಕೊಳೆ ಮಾದಾಗ ಸಾಲಿಗೆ ಬಿಡಲಾ ಬರ್ತೈತ್ರಿ, ನೀರು ಹೆಚ್ಚಿದಾಗ ಪಟ್ಟ ಸಾಲ ಕೂಡಿ ಹಸಕ್ ಬರ್ತೈತ್ರಿ. ನಾವು ಹೆಚ್ಚು ಹೆಂಡಿ ಮತ್ತು ಮನೆ ಗೊಬ್ಬರನೂ ವಾಪರಿಸ್ತೀವಿ ರೀ. ಅಂತ ಕಾಳು ಗೊಬ್ಬರ ಅಂತೀವಿ, ಸ್ವಲ್ಪ ಕಡಿಮೆ ಒಪ್ಪರಿಸ್ತೀವಿ ರೀ. ಅಂತ ಹೀರ್ಯಾನೂ ಕಡಿಮೆ ಒಪ್ಪರಿಸ್ತೀವಿ ರೀ. ಮತ್ತು ನಮ್ಮ ಭೂಮಿ ಗುಣಧರ್ಮ ಏನೈತೆ ಅನ್ನೋದು ಮೊದಲು ಗೊತ್ತು ಮಾಡ್ಕೊಳ್ದ್ರಿ. ಆ ಗೊತ್ತು ಮಾಡ್ಕೊಂಡ ನಂತರ ಅದ್ರ ಮ್ಯಾಗ ಯಾವ ಗೊಬ್ಬರ ಹೆಚ್ಚು ಹತ್ತತ್ತೆ ಅದನ್ನು ಅದನ್ನು ಉಪಯೋಗಿಸ್ಕೊತ ಹೋದ್ರಿ. ಮುಂದ್ರೆ ಏನೈತ್ರಿ, ಅದು ನಾವು ಸಾಲ ನೀರು ಬಾಕೊಳ ಪಟ್ಟು ಹರ್ಕೊತ ಹೋಗ್ತೀವಿ ರೀ. ಇನ್ನು ಮುಂದೆ ಔಷಧ ಮ್ಯಾಗ ಹೊಡಿತೀವಿ ರೀ, ಮತ್ತು ಹಿಂದೆ ಲಿಕ್ವಿಡ್ ಅಪ್ಗ್ರೇಡ್ ಅಟ್ಟು ಬಿಡ್ತೀವಿ ರೀ. ಅನ್ನೋದ್ರಾಗ 11 ತಿಂಗಳಿಗೆ 12 ತಿಂಗಳಿಗೆ ಒಂದು 65-75 ತನಕ ನಮ್ಮ ಇವರೇ ಕೊಡ್ತಾರೆ ರೀ. ಸರಾಸರಿ 65-70 ತನಕ ನಿಮಗೆ ಇಳುವರಿ ಬರ್ತದ. ನೀರಾವರಿಯನ್ನ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ? ಯಾಕಪ್ಪ ಅಂತಂದ್ರೆ ನೀರು ಅನ್ನುವಂಥದ್ದು ಬಹಳ ದುರ್ಲಭ ಆಗಿರುವಂತಹದ್ದು ಸಂಪನ್ಮೂಲ. ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು, ಮತ್ತು ಅದನ್ನ ಉಪಯೋಗ ಮಾಡಿ ನಮ್ಮ ನೆಲವನ್ನು ಸಹಿತ ಅದರ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೇಕು. ಯಾವ ರೀತಿ ತಾವು ಬಳಸ್ತಾ ಇದ್ದೀರಿ ನೀರು? ನಾವು ಸರಿಯಾಗಿ ಮುಂದೆ ನಿಂತ ನೀರು ಹಾಸ್ತೀವಿ ರೀ. ನಾವೇನು ಡ್ರಿಪ್ ಮಾಡಿಲ್ರಿ, ಏನಿಲ್ಲರಿ, ಸಾಲು ಸಾಲು ನೀರು ಹಾಸ್ತೀವಿ ರೀ. ಅವ ಅಚಾನಕ್ ಕೊಳೆ ಮಾದು ಅಂತಂದ್ರೆ ಸಾಲ ಪಟ್ಟ ಕೂಡ 2 ಕುಡಿಸೇ ಬಿಡ್ತೀವಿ ರೀ. ಒಂದು ಭಾಳ ಇದಾದ್ತು ಅಂತಂದ್ರೆ ಒಂದು ಸಾಲು ಬಿಡುದ್ರಿ, ಒಂದು ಪಟ್ ಬಿಡ್ತೀವಿ, ಒಂದು ಸಾಲು ಬಿಡುದು, ಒಂದು ಪಟ್ ಬಿಡುದು ಮಾಡಿ ಹಾಸ್ಕೋತ ಹೋಗ್ರಿ. ಅದು ಭೂಮಿ ಹೆಂಗೆ ನೀರು ಬೀಳ್ತೈತಿರಲ್ಲ ಅದು ಹೇಳಕ್ ಹತ್ತತ್ರಿ. ಅದ್ರ ಮ್ಯಾಗ ಅದನ್ನು ನಾವು ಮಾಡ್ಕೋತೀವಿ ರೀ. ಗುರುತದ್ರೆ ಈ ಭೂಮಿಗೆ ಒಬ್ಬೊಬ್ಬರು ಕೆಂಪು ಇರ್ತಾವ್ರಿ, ಒಬ್ಬೊಬ್ಬರು ಕರಿನೆಲ್ಲ ಇರ್ತಾವ್ರಿ. ಕರಿನೆಲ್ಲ ಒಂದು ಸ್ವಲ್ಪ ಜಾಸ್ತಿ ತೋದತ್ರಿ, ಕೆಂಪನೆಲ್ಲ ಒಂದು ಸ್ವಲ್ಪ ನೀರಾಗ ಹೆಸ್ತು ಹೋದ್ರಿ. ಅಂದ್ ನಾವು ಆ ಟೈಮ್ದಾಗ ಏನು ಮಾಡ್ತೀವಿ ರೀ, ಯಾವ್ದು ನೀರು ಹೆಚ್ಚು ಹೋಗ್ತೈತಿ ಅದೊಂದು ಸ್ವಲ್ಪ ಬೀಡಿ ಬಿಡ್ತೈತೆ ರೀ. ಭಾಳ ನೀರು ಹೆಚ್ಚು ಹಾಸೋದ್ರಿಂದ ಏನೋ ಉಪಯೋಗ ಆಗಲ್ಲ ರೀ, ಮತ್ತು ಕಡಿಮೆ ಹಸೋದ್ರಿಂದ ಇಳುವರಿ ಕೊಡಂಗಿಲ್ಲ ರೀ. ಅದಕ್ಕೆ ಏನೇನು ಹತ್ತೈತೆ ಅಂತ ದಿವಸ ತಿರುಗಾಡಿ ಸುತ್ತಿರುಗಾಡಿ ನೋಡ್ಬೇಕ್ರಿ. ಅದನ್ನ ರೀ ನೋಡಿದ ನಂತರ ಅದು ನಮ್ಗೆ ಹೇಳಕ್ ಹತ್ತೈತೆ ರೀ, ಇಲ್ಲಿ ಕಸ ಆಗೈತಿ ಇತ್ತಗಿ, ಇಲ್ಲಿ ಕಬ್ಬು ಕಿರಿ ಆಗೇನಿ, ಇದಕ್ಕೆ ಗೊಬ್ಬರ ಹೋಗಿತ್ತು. ಅದು ನಮಗೆ ತಾನೇ ಹೇಳಕ್ ಹತ್ತೈತೆ ರೀ. ನಾವು ಹೇಳಕ್ ಇತ್ತು ರೀ, ಅದು ಬೆಳೆನ ನಮ್ಗೆ ಹೇಳಕ್ ಹತ್ತೈತೆ ರೀ, ಇದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ. ಅದು ಏನೇನು ಕೊಳೆ ಮಾಕತ್ತಿರಲ್ಲ ಅದನ್ನ ಮಾಡ್ಕೋತ ಹೋಗ್ತೀವಿ ರೀ. ಕೊಳೆ ಮಾದಂಗೆ ಮಾಡ್ಕೋತ ಹೋಗೋದ್ರಿಂದ ನಮ್ಗೆ ಅನುಕೂಲ ಆಗೋದೀವಿ. ಈಗ ನಮಗೆ ಮೊದಲು ಏನು ಮಾಹಿತಿ ಇದ್ದಿಲ್ಲ ರೀ, ಹಿರಿಯರ ಪದ್ಧತಿ ಪ್ರಕಾರ ಮಾಡ್ತಿದ್ವಿ ರೀ, ತುಸು ಬೆಳೀತಿತ್ತು. ಈಗೆಲ್ಲ ಮತ್ತೆ ಹೊಸ ಬಂದ್ರ ಔಷಧ ಅದು ರೀ, ಅವೆಲ್ಲ ನಾವು ಒಂದು ಸ್ವಲ್ಪ ಮಾಡಕತ್ತಾನ. ಈಗ ನಮಗೂ ಮೊದಲು ಹಿರಿಯರೆಲ್ಲ ನಮ್ಮಲ್ಲಿ 40 ಟನ್ ತೆಗಿತಿದ್ರಿ, 40-45 ರೀ. ಈಗ ನಾವು 65-70 ತಕ್ಕ ತೆಗಿತೀವಿ ರೀ. ಮತ್ತು ಅವ್ರಕ್ಕಿಂತ ನಮಗೆ ಒಂದು ಸ್ವಲ್ಪ ಲಾಭ ಅನಿಸೈತಿ ರೀ. ಮತ್ತು ಅದನ್ನ ಮಾಡ್ಕೋತ ಹೊಂಟೀವಿ ರೀ. ಮತ್ತು ಶೇಂಗಾನು ಹಾಕ್ತೀವಿ ರೀ. ಶೇಂಗಾ ನಮಗೆ ಮೊದಲು ಹಿರಿಯರು ಏನು ಮಾಡ್ತಿದ್ರೆ 16 ಇಂಚಿ ಶೇಂಗಾ ಹಾಕ್ತಿದ್ರಿ, ಈಗ ನಾವು 18 ಇಂಚಿ ಹಾಕ್ತೀವಿ ರೀ. ಅವು ಚೋಟಿ ದಿಂಡಿ ಹತ್ತೇಳಿದ್ರು, ಅವು 7 ಇಂಚು ರೀ. ಈಗ ಅವು ಇಲ್ರಿ, ಈಗೆಲ್ಲ ಹೋಗಿಬಿಟ್ಟವ್ರಿ. ಅವು ಕಟ್ಗೆ ದಿನ ಸಣ್ಣ ಮಾಡಿಸಿದ್ರಿ, ಈಗ ಇಲ್ರಿ, ಈಗೆಲ್ಲ ನಾವು ಈಗ 20 ಇಂಚು ಬಿತ್ತು ರೀ. ಆದ್ರೆ ಎಡಿ ಹೊಡಿಯೋದು ಏನೈತಿರಲ್ಲ, ಅದನ್ನು ಬೋದೇರ್ಸಂಗಿಲ್ರಿ. ನಾವು ಭಾಳ ತೆಳಗೆ ಎಡಿ ಹೊಡೆದ ಕಿಶಿಂದ ಅದ್ರ ಮ್ಯಾಗ ಏನೈತಿ ಸಾಧ್ಯ ಆದಟ್ಟು ಅದನ್ನ ನೆಲನ ಹಿಡಿಸೋದು ರೀ. ಅವು ಮಂಟು ಹೆಚ್ಚು ಬಿಡ್ತಾವ ರೀ, ನೀರ ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಸೋದು ರೀ. ಅದರಿಂದ ನಮಗೇನಾಗತ್ತೀರಿ, ಅದು ಭೂಮಿಗೂ ಅದ್ರ ಇಳುವರಿ ಕಳ್ಕೊಳಂಗಿಲ್ಲ ರೀ, ಅದು ಭೂಮಿ ತಾಕತ್ತು ಕಡಿಮೆ ಆಗಂಗಿಲ್ಲ ರೀ, ಮತ್ತು ನಮಗೆ ಇಳುವರಿ ಹೆಚ್ಚು ಕೊಡ್ತೈತೆ ರೀ. ಅಂತ ಇವು ಬದನೆಕಾಯಿ ಇದ್ದವ್ರಲ್ಲ ರೀ, ಕೆಲವೊಬ್ರು ದಟ್ಟ ಹಚ್ತಾರೆ ರೀ, ದಟ್ಟ ಹಚ್ಚೋದ್ರಿಂದ ಹೂ ಹೆಚ್ಚು ಉದುರ್ತೈತೆ ರೀ. ಹಂಗೆಲ್ಲ ಸಾಲಿನ ಸಾಲಿಗೆ 5 ಫುಟ್ 6 ಫುಟ್ ಬಿಟ್ಟಿರತ್ತಂದ್ರೆ ಹೂ ಕಡಿಮೆ ಉದುರ್ತೈತೆ ರೀ. ಅಂತ ಇವು ಗಿಡದಿಂದ ಗಿಡಕ್ಕೆ ಏನು ಮಾಡ್ತಾರೆ ರೀ, ಅದನ್ನು ಹತ್ತಿ ಮಾಡ್ತಾರೆ ರೀ, 3 ಫುಟ್ ಇಡ್ತಾರೆ ರೀ, ಅವರ ಹಿಡಿಸ್ಬಿಟ್ಟಿರ್ತಾರೆ ರೀ, ಅದರಿಂದನೂ ಹೂ ಉದುರ್ತೈತೆ ರೀ. ಅದು ನಾವು 6 ಫುಟ್ ಹಿಂಗೆ ಇಡ್ತೀವಿ ರೀ, ಇದನ್ನು 4 ಫುಟ್ ಇಟ್ಟಿವತ್ತಂದ್ರೆ ರೀ, 1-4 ರೂಪಾಯಿ ಕಡಿಮೆ ಆದ್ರೂ ರೀ, ಆದ್ರೆ ಬದುಕು ಹೋಗಂಗಿಲ್ಲ ರೀ, ಉಸಿರಿ. ಹ್ಞೂ, ಭಾಳ ಇವರಿಗೆ ಕೊಡಲಿಲ್ಲ ಅಂದ್ರೂ ರೀ ನುಕ್ಸಾನ್ ಆಗಂಗಿಲ್ಲ ರೀ ರೈತರಿ. ಅದರಿಂದ ನಾವು ಏನು ಮಾಡ್ತೀವಿ, ಹತ್ತಿಡಂಗಿಲ್ಲ ರೀ, ಜಾಸ್ತಿ ಹೆಚ್ಚು ಹಿಂಬಿಡ್ತೀವಿ ರೀ. ಅದರಿಂದ ನಮಗೆಲ್ಲ ಅನುಕೂಲ ಆಗೈತೆ ರೀ. ಮತ್ತು ಈಗ ಕೆಲವೊಂದೊಬ್ಬರು ಏನು ಮಾಡ್ತಾರೆ ರೀ, ದಾಟಗಾರ ಚಲೋ ಆಕೈತೆ ಅನ್ನೋ ಭಾವನೆ ಇಟ್ಕೊಂಡು ಕಿಶಿಂದ ಮಾಡ್ತಾರೆ ರೀ. ಅದು ಚಲೋ ಆಗೋದ್ರಿ, ಅದು ಆಗೋದಿಲ್ಲ ರೀ. ಅದು ಯಾಕಂತಂದ್ರೆ ಕೆಟ್ಟ ಹೋಗತ್ರಿ ಅದು ಹೂ. ಮತ್ತು ನಿಸರ್ಗ ನಿಯಮ ಒಂದು ಇರ್ತೈತೆ ರೀ, ಔಷಧ ಹೊಡಿದ್ರಾಗ್ರೆ ತೊಂದರೆ ಆಕೈತೆ ರೈತರಿಗೆ, 100 ಅಡಚಣೆ ಇರ್ತಾವ್ರಿ, ತೊಂದರೆ ಇರ್ತೈತಿ. ಹಿಂಗಾಗಿ ತೇಪಿದ್ವಿ ಅಂದ್ರೆ ನುಕ್ಸಾನ್ ಆಕೈತೆ ಅಂತೇಳಿ ಒಂದು ಸ್ವಲ್ಪ ಅಂಗ್ಲಿಟರ್ ಚಲೋ ನೋಡ್ರಿ, ಗಿಡದಿಂದ ಗಿಡಕ್ಕೆ ರೀ, ಸಾಲಿನ ಸಾಲಿಗೆ. ಮತ್ತೀಗ ನಮ್ಮಲ್ಲಿ ನಾವು ತೆಗೀದಾದ್ರೆ ಹೆಚ್ಚು ನಾವು ಒಂದು ಸ್ವಲ್ಪ ಗಾಳ ಹೆಚ್ಚಿಟ್ಟ ಉತ್ಪನ್ನ ಹೆಚ್ಚು ತೆಗಿತೀವಿ ರೀ. ಮತ್ತು ನೋಡೋಕ್ಕಾದ್ರೆ ಎಲ್ಲರಿಗೂ ಚಂದ ಕಾಣ್ತೈತೆ ರೀ. ನಮ್ಮ ಬೆಳೆಗಳೆಲ್ಲ ನಮಗೂ ಚಂದ ಕಾಣ್ತಾವ್ರಿ. ಯಾರಪ್ಪ ಅಂದ್ರಂದ್ರೆ ಏನಪ್ಪ ನಿಮ್ಮ ಕಬ್ಬ ಹೆಂಗೆ ಬೆಳೆಸಿದೆ ಹತ್ತಿರ್ತಾರೆ ರೀ. ಅವ್ರು ಹೇಳ್ತೀವಿ ನಾವು, ನೀವು ಹಿಂಗೆ ಮಾಡಿರಿ, ಮಾಡಿರಿ, ಚಲೋ ಆಗೈತೆ ಅಂತ ಹೇಳ್ತೀವಿ ರೀ. ಮತ್ತು ನಮ್ಮ ನೋಡಿ ಒಂದು ಕೆಲವೊಂದು ಮಂದಿ ಮಾಡ್ಯಾರ್ರಿ, ಕೆಲವೊಂದು ಮಂದಿ ಮಾಡಿಲ್ಲ ರೀ. ಅದ್ರ ಸಂದ ಏನಾದ್ರೂ ಇದನ್ನು ತಲೆಯಾಗಿ ಇಟ್ಕೊಂಡಿಲ್ಲ ರೀ ನಾವು. ಆದರೆ ಈ ರೈತರಿಗೆ ಏನೈತೆ ರೀ, ಒಟ್ಟು ಹಿಂಬಳತಿ ಮಾಡಿರಿ ಚಲೋ ನೋಡ್ರಿ ನಮ್ಮ ಲೆಕ್ಕಲ್ಲಿ ರೀ. ಮತ್ತು ಎಮ್ಗಳ ಗೊಬ್ಬರ ರೀ, ತಿಪ್ಪೆ ಗೊಬ್ಬರ ಇವೆಲ್ಲ ಜಾಸ್ತಿ ಹಾಕೋತು ಆದಾಗ ಚಲೋ ರೀ. ಇವು ರಾಸಾಯನಿಕ ವಾಪರ್ಸೋದು ಕಡಿಮೆ ಮಾಡಿರೋ ಚಲೋ ರೀ. ಯಾಕ ಈ ರಾಸಾಯನಿಕ ಗೊಬ್ಬರದಿಂದ ರೀ ನೀರು ಅತಿ ಹೆಚ್ಚಾಗೋದ್ರಿಂದ ಅದ್ರ ಶಕ್ತಿ ಕಳ್ಕೊತಂದ್ರೆ ಅದು ಕಳ್ಕೊಂಡು ನಮಗೆ ಗೊತ್ತಾಗಂಗಿಲ್ಲ ರೀ ಆಯ್ತು ಅದು ಬದುಕು ಬರುವಲ್ಲೂ ಬದುಕು ಬರುವಲ್ಲು ಅನ್ಕೋತ್ಕೊಂಡು ಹೋದಾಗ ಅದನ್ನ ಕಾಯ್ಕೊಂಡು ಹೋದೀವಿ ಅಂದ್ರೆ ರೀ ಅದನ್ನು ಅನುಕೂಲ ಆಕತಿ ರೀ ಅದ್ರ ಸಲಂದ ನಾವು ಏನು ಮಾಡೀವಿ ರೀ ಬಟ್ ಏನು ಬಿಡುದ್ರಿ ತಿಪ್ಪೆ ಗೊಬ್ಬರನೇ ಹೆಚ್ಚು ವಾಪರ್ಸೋದು ಕಾಳು ಗೊಬ್ಬರ ಕಡಿಮೆ ವಾಪರ್ಸೋದು ರೀ ಮತ್ತು ಅನಿವಾರ್ಯ ಎರಡು ಒಂದು ಸ್ವಲ್ಪ ಸ್ವಲ್ಪ ಹಾಕತ್ತೀವಿ ರೀ ಮತ್ತು ಉಳ್ದೇನಿಲ್ಲ ರೀ ರೇಟ ಪೋಟ ಇವೇನು ಹೇಳಕ್ ಬರಂಗಿಲ್ಲ ರೀ ಆದ್ರೆ ಬೆಳೆ ಏನೈತಿರಲ್ಲ ಮಾತ್ರ ನಮಗೆ ಉಸಿ ಹೋಗ್ಬಾರ್ದಂಗಂದ್ರೆ ಒಂದು ಕಾಳು ಅಂಗಲಿ ಇಡಬೇಕು ನೋಡ್ರಿ ಬಾಡ್ರಿ ಅಂದ್ರೆ ಅಂಗಲಿ ಇಡಬೇಕು ದೂರ ದೂರ ನಾವು ಅಂತರ ಹೆಚ್ಚು ಮಾಡಿ ಬೆಳೆಯೋದ್ರಿಂದ ಬೆಳೆಗಳ ಒಂದು ಬೆಳವಣಿಗೆ ಭಾಳ ಚಲೋ ಆಗ್ತದೆ ಮತ್ತು ಆರೋಗ್ಯಪೂರ್ಣ ಆಗ್ತದೆ ಇಳುವರಿ ಹೆಚ್ಚಿಗೆ ಬರ್ತದೆ ಅನ್ನುವಂಥ ಒಂದು ವಿಚಾರ ಮತ್ತು ಅದ್ರ ಜೋಡಿ ಕೆಲಸ ಮಾಡೋದಕ್ಕೆ ನಮಗೆ ಭಾಳ ಅನುಕೂಲ ಆಗ್ತದೆ ಈಗ ನಾವು ಕೆಲಸ ಮಾಡೋದು ದೊಡ್ಡ ಲಾಭ ರೀ ಅದ ಈಗ ಪಗಾರಂತೂ ಭಾಳ ಜಾಸ್ತಿ ಇದಾವೆ ರೀ ಕೆಲಸ ಭಾಳ ಮಾಡಂಗಿಲ್ಲ ರೀ ನಾವೆಲ್ಲ ಸ್ವಂತ ಮನೆಯಲ್ಲಿ ಮಾಡ್ತೀವಿ ರೀ ಯಾರಿಗೆ ಆಳಿಸಂಗಿಲ್ಲ ರೀ ನಾವು ಒಟ್ಟಾರೆ ನಾವು ಮನ್ಯಾಗ ಒಂದು 5-6 ಮಂದಿ ಇದೀವಿ ರೀ ಅಂದಿ ಗೊಬ್ಬರ ಬೊಬ್ಬರ ಅತಿ ಭಾಳ ದೊಡ್ಡ ಇದ್ದ ಕಬ್ಬಿನ ಸೀಸನ್ದಾಗ ಅಷ್ಟೇ ಏನು ಕಬ್ಬು ಕಡಿಯಕ್ಕೆ ಆಳು ನಮ್ಮಲ್ಲಿ ಬರ್ತಾವೆ ಒಟ್ಟಾರೆ ಇಲ್ಲಂದ್ರೆ ಒಟ್ಟ ಆಳಿಸಂಗಿಲ್ಲ ರೀ ಕಸ ತೆಗಿಲಾಕ್ರಿ ನಮ್ಮ ಸೈಕಲ್ದವ್ರಿ ಅಗ್ರದಾಗ ಕೊಟ್ಟು ಸೈಕಲ್ದವ್ರಿ ಆ ಸೈಕಲ್ಲೇ ಹೊಡಿತೀವಿ ರೀ ಮತ್ತು ಕೊಳೆ ಮಾತಂದ್ರೆ 20-ನಾಗ ಎತ್ತ ಹೇಳ್ತೀವಿ ರೀ ನಾವು ಸ್ವಂತ ದಿಂಡು ಮಾಡ್ಸೀವಿ ರೀ ಕೆಲವೊಂದು ಯಾಕಂತಂದ್ರೆ ನಾವು 5 ಫುಟ್ ಗಾಳಾಡ್ತೀವಿ ರೀ 5 ಫುಟ್ ದಿಂಡು ಇರಂಗಿಲ್ಲ 4 ಫುಟ್ ಸಾಲ್ನಾಗ ಹೊಡಿ ದಿಂಡು ಇರ್ತಾವ ರೀ ನಾವು 5 ಫುಟ್ ಅಂದ್ರೆ ನಮ್ಮ ಬೋದ್ ಕಮ್ಮಿ ಮಣ್ಣು ಹೋಗಿ ದಾಂಡಿ ಬೀಳ್ಬೇಕು ಅಂತ ಹೇಳಿ ಕಿಶಿಂದ ನಾವು ಸ್ವಂತ ಮಾಡಿಸೀವಿ ರೀ ಹಂಗೆ ನಮ್ಗೆ ಹೆಂಗೆ ಅನುಕೂಲ ಬರ್ತಿಲ್ಲ ಹಂಗೆಲ್ಲ ಮಾಡಿಸ್ಕೊಂಡು ಕಿಶಿಂದ ನಾವು ಲಾಸ್ ಆಗಲಾರ್ದಂಗೆ ಇರ್ಬೇಕನ್ನು ಅಂತ ಭಾವನೆ ಮಾಡ್ಕಿಶಿಂದ ರೈತರಿಗೆ ಹೇಳೋದು ಏನಂದ್ರೆ ರೀ ಅತಿ ಹತ್ತಿ ಮಾಡೋದ್ರಿಂದ ಕೆಡ್ತೈತಿ ರೀ ನಮಗೆ ಹೆಚ್ಚು ಅಗಲು ಮಾಡೋದ್ರಿಂದ ಮತ್ತು ಅತಿ ಮಾಡಿದ್ರೆ ಮಾಡೋದು ಏನಿಲ್ಲ ರೀ ಅಂದಾಜು ಇರ್ತೈತಿ ರೈತರಿಗೆ ಎಲ್ಲರೂ ತಿಳುವಳಿಕೆ ಇರ್ತೈತಿ ರೀ ಇಲ್ಲ ತನಂಗಿಲ್ಲ ಆದರೆ ಏನೈತಿ ಅದನ್ನ ಅತಿ ಭಾಳ ಇಂಬು ಮಾಡಂಗಿಲ್ಲ ರೀ ಅತಿ ಹತ್ತಿನೂ ಮಾಡಂಗಿಲ್ಲ ಈಗ ಎವರೇಜ್ ನೋಡ್ರಿ ನಾವು 5 ಫುಟ್ ಸಾಲ ಗಾಳ ಇಟ್ಟಿವಿ ರೀ ಸಾಲದಿಂದ ಸಾಲಿಗೆ 3 ಫುಟ್ ರೀ ಟೋಟಲ್ ಎವರೇಜ್ 4 ಫುಟ್ ಸಾಲ್ಕೊಂಡಿರ್ತೈತಿ ರೀ ಆದ್ರೆ 4 ಫುಟ್ ಸಾಲಿನಾಗ ರೀ ಬ್ಯಾಸಿಗೆ ಹೊತ್ತಿನಾಗ ನೀರು ಸರಿಯಾಗಿ ಹಾಯಂಗಿಲ್ಲ ರೀ ಅದ ಕಬ್ಬಿನ ಬಾಟಿಗೆ ಹತ್ತಂಗಿಲ್ಲ ರೀ ಯಾಕಂದ್ರೆ 4 ಫುಟ್ ಗಾಳ ಹಾಕತ್ತಿರ ಅದು ಈಗ ನಾವೇನು ಮಾಡ್ತೀವಿ 3 ಫುಟ್ ಇಟ್ಟ ಅಂದ್ರೆ ಸಾಲ ಬಿಟ್ಟು ಅಂದ್ರೆ 2 ಸಾಲ ಅದು ತಂಪಾಗಿ ಬಿಡ್ತಾವ್ರಿ ಒಂದು ಅದ್ರಾಗ ಸಾಲ ಏನೋ ನೀರು ನಮಗೆ ಹೆಚ್ಚಾದು ಅಂತಂದ್ರೆ ಪಟ್ನ್ಯಾಗ ಬಿಟ್ಬಿಡುದ್ರಿ ಪಟ್ನ್ಯಾಗ ಕಡಿಮೆ ಹಾಸಿರು ನಡೀತೈತಿ ರೀ ಅಂದ್ರೆ ಈ 4 ಫುಟ್ನ ಸಾಲಿಗೆ ಪ್ರತಿ ಒಂದು ಸಾಲಿಗೆ ನೀರು ಹಾಕ್ಸ್ಬೇಕ್ರಿ ನೀರು ಇರಲಿಲ್ಲ ಅಂದ್ರೆ ತೊಂದರೆ ಭಾಳ ಆಕತ್ರಿ ಮತ್ತು ಮುಂದೆ ಅದು ಅದ್ರಾಗ ರೇಜರ್ ಹಾಕ್ತಾರೆ ರೀ ಎಲ್ಲರೂ ರೀ ರೇಜರ್ ಹಾಕೋದು ನನ್ನ ಮನಸ್ಸಿಗೆ ಇಲ್ಲ ರೀ ಯಾಕಿಲ್ಲ ಅಂತಂದ್ರೆ ನಾವು ಏನು ಮಾಡ್ತೀವಿ ರೀ ಅದನ್ನು ಗುರ ಹಾಕಿಸಿಂದ ಬೆಳೆದು ಮಾಡಿ ಹರಗೋದಷ್ಟೇ ಮಾಡಿ ಅದನ್ನು ಆ ಸಾಲು ಎತ್ತ ಇಟ್ಕೋಬೇಕು ರೀ ಅದನ್ನು ಗುಮ್ ಮಾಡಿದ್ವಿ ಅಂದ್ರೆ ಬೇರೆ ಮ್ಯಾಗ ಹಾಕತ್ರಿ ಗೊಬ್ಬರ ಪೊಬ್ಬರ ಹೋಗಿದ್ರೆ ಎಲ್ಲ ತಳಗ ಹೋಗಿಬಿಡೋದ್ರಿ ಬೇರಿಗೆ ಅನುಕೂಲ ಆಗಲ್ಲ ರೀ ಬೇರನ್ನ ತಳಗಿಬಿಟ್ಟು ಮ್ಯಾಗ ಗೊಬ್ಬರ ಆಗ್ಬೇಕಂತ ನಮ್ಮ ಆಸೆ ರೀ ಅಟ್ ಮಾಡಿರಿ ಅಂದ್ರೆ ಭೂಮಿಯನ್ನು ಕೈ ಕೊಡ ಅಲ್ಲ ಅಗದಿ ಚಲೋ ಆಕತ್ರಿ ಮತ್ತು ಇವ್ರು ರೈತರು ಏನತ್ರಿ ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅಂತ ಕಿಶಿಂದ ಮಾಡು ಬೇತಿರಂಗಿಲ್ಲ ರೀ ತಿರುಗಾಡು ಮೇಳಾಗೈತ್ರಿ ಎಲ್ಲ ತಿಂಗಾಗಿ ಕಿಶಿಂದ ಕೆಲಸ ಮಾಡ್ಲಕ್ಕ ಒಲ್ಲೆತ್ತಾರ ರೀ ನಾವೇನೈತಿರಿ ಮಾಡಿ ತಿರುಗ್ಯಾರ ಚಲೋ ಆಕತೈತಿ ನಾವು ಹೋಗ್ತೀವಿ ರೀ ಮಾಡ್ಬೇಕು ರೀ ಮಾಡ್ರೆ ಚಲೋ ಆಕತ್ ರೀ ಮತ್ತು ಯಾರ್ದು ತೊಂದರೆ ಬರಂಗಿಲ್ಲ ರೀ ಮತ್ತೆ ಮಂದಿಯಲ್ಲಿ ಮಾಡಂಗಿಲ್ಲ ತಮ್ಮಲ್ಲಿ ತಾವ ಮಾಡಿ ತಿನ್ನೋದೈತಿ ರೀ ಮತ್ತು 108 ಅಕ್ಕಡಿ ಕಡೆ ತಿರುಗಾಡಿ ಮಾಡಿ ಮಾಡೋದು ಏನೈತಿ ಕೆಲಸ ಮಾಡ್ಕೇಶನ್ ತಿರುಗಾಡ್ರಿ ಏನು ಅಡಿಯಲ್ಲ ರೀ ರೈತರಿಗೆ ಮತ್ತು ಅನಾನುಕೂಲ ಇರ್ತಾವ ರೀ ಅನುಕೂಲ ಇರಂಗಿಲ್ಲ ರೀ ಭಾಳ ಮತ್ತು ಅನಾನುಕೂಲದಿಂದ ಹೆಂಗೆ ಹೆಂಗೆ ತಪ್ಪೋತಾರೆ ಗೊತ್ತಾಗಂಗಿಲ್ಲ ರೀ ಮತ್ತು ಕೇಳಿ ಮಾಡ್ರೆ ಚಲೋ ಹಾಕೋ ರೀ ಆದರೂ 99% ಒಂದು ಸ್ವಲ್ಪ ಹಂಗೆ ಇಟ್ಟರೆ ಚಲೋ ರೀ ಈಗ ಕೊಳೆ ಬೆಳೀತಾ ಇದ್ರಿ ಒಂದು ವೇಳೆ ಕೊಳೆದೇ ಬೆಳೆದಿದ್ರೆ ಅಂದರೆ ಎಷ್ಟನೇ ಕೊಳೆ ಅದ ನಿಮ್ಮಲ್ಲಿ ವರ್ಷ ತಿಪ್ಪಿ ಗೊಬ್ಬರ ಹಾಕಿದ್ರೆ 6-7 ಕೊಳಿ ಬರ್ತಾವ ರೀ ಈಗ ನಮ್ಮದು 4ನೇ ಕೊಳಿ ಚಲೋ ಐತೆ ರೀ ಮನೆ 56 ಟನ್ ಆಗೈತೆ ರೀ ಅದು 4ನೇ ಕೊಳಿ ರೀ ಅಂತ 6-7 ಬರ್ತಾವ್ರಿ ಹಿಂದಕ್ಕಾದ್ರೂ ಹಿರಿಯರ ಅವರು 3 ಫುಟ್ ಸಾಲ ಬಿಟ್ಟು ಅವ್ರು 7 ತೆಗೆದಿದ್ರು ನಾವು ಚೆನ್ನಾಗಿದ್ದಾಗ ನೋಡಿದವ್ರಿದ್ರು ನಮ್ಮಲ್ಲಿ ಅಲ್ಲರಿ ಮತ್ತೊಬ್ರು ನಮ್ಮ ಬಾಬಾರ ದೋಸ್ತರಿದ್ದರು ತಿಪ್ಪಿ ಗೊಬ್ಬರ ಭಾಳ ಹಾಕ್ತಿದ್ದರು ಅವರು ಅದರಿಂದ ನಾವು ಅದು ಬೆಳೆ ಬರ್ತೈತಿ ರೀ ನಿಮಗೆ ಹೇಳಿದ್ರೆ ಈ ಮೊದಲೇ ವರ್ಷ ನೋಡ್ರಿ ಈಗ ನಾವು ಲಾಗನ್ ಒಂದನೇ ವರ್ಷ ಯಾಕೆ ಹೆಚ್ಚು ಬೆಳೆದಿತ್ತಂದ್ರೆ ಭೂಮಿ ಇದು ಅದು ತನ್ನ ಇದನ್ನ ಶಕ್ತಿ ಎಲ್ಲ ಅದು ಹಿರ್ಕೊಂಡು ತಯಾರಾಗಿರ್ತೈತಿ ರೀ 2ನೇ ವರ್ಷ ಆಟ ವ್ಯವಸ್ಥೆ ನಾವು ಮಾಡಂಗಿಲ್ಲ ರೀ ಅದರಿಂದ ಅದು ಕಡಿಮೆ ಆಕತ್ತಿ ರೀ 3ನೇ ವರ್ಷ ಮಾತು ಕಡಿಮೆ ಆಕತ್ತಿ ರೀ ನಾವು ಮೊದಲೇ ವರ್ಷ ಏನು ಭೂಮಿ ಅದು ಕಾಯೋದ ಬೆಳಲಿಕ್ಕೆ ನಿಂತಿರ್ತೈತಿಲ್ಲ ಅಷ್ಟು ಹಿಂದಿನ ಸಲನು ಮಾಡಿದ್ವಿ ಅಂದ್ರೆ ಆಟ ಹಾಕೋದ್ರಿ ಅದು ಇಲ್ಲಾಂದ್ರೆ ಆಗಂಗಿಲ್ಲ ರೀ ಒಂದು ಒಬ್ಬರೇ ಬೆಳೆಸ್ತೀವಿ ಅಂತಂದ್ರೆ ಆಗಂಗೆ ಗೊಬ್ಬರ ಹಾಕಬೇಕು ರೀ ತಿಪ್ಪಿ ಗೊಬ್ಬರ ಮೇನ್ ಐತೆ ನೋಡ್ರಿ ಒಟ್ರಿ ತಿಪ್ಪಿ ಗೊಬ್ಬರ ರೀ ಮತ್ತು ಕಾಳು ಗೊಬ್ಬರ ರೀ ಮತ್ತು ಈಗಂತೂ ರೇಟ್ ಹೆಚ್ಚಾಗಿ ಬಿಟ್ಟವ್ರಿ ಅದರಿಂದ ಅಂತೂ ಏನು ಅನುಕೂಲ ಆಗಂಗಿಲ್ಲ ರೀ ಒಟ್ಟು ದನಕರ ಮಾಡ್ಕಿಶಿಂದ ಹೈನುಗಾರಿಕೆನೂ ಮಾಡಿದ್ರಿ ಅದು ಲಾಭ ಐತ್ರಿ ಮಾಡ್ಕೇಶನ್ ಹೊಲ್ದಾಗ ಅದು ಗೊಬ್ಬರ ಹಾಕತ್ರಿ ಮತ್ತು ಅದ ಹೈನು ಹಾಕತ್ರಿ ಮನೆಗೆಲ್ಲ ಚಲ್ತಿ ಆಗಿಬಿಡ್ತೈತಿ ರೀ ನಿಮ್ಮ ಕಡೆ ಹೆಂಗೆ ಜಾನುವಾರುಗಳು ಅದಾವ ಅದಾವ್ರಲ್ಲ ರೀ ನಮ್ಮಲ್ಲಿ ಒಂದು 3 ಎಮ್ ಇದಾವೆ ರೀ ವರ್ಷ ಒಂದು 8-10 ಟ್ಯಾಕ್ಟ್ರ್ ಗೊಬ್ಬರ ಹಾಕತ್ರಿ ಮತ್ತು ಹೊರಗಿಂದ ಒಂದು ಸ್ವಲ್ಪ ತುಂಬ್ತೀವಿ ರೀ ಒಂದು ಎಲ್ಲ ಕೂಡಿಸಿ ವರ್ಷ ಒಂದು 20 ಟ್ಯಾಕ್ಟ್ರ್ ತಕ್ಕ ಗೊಬ್ಬರ ಹಾಕ್ತೀವಿ ರೀ ನಾವು 2 ಎಕರೆ ಕಬ್ಬಿಗೆ ರೀ 20 ಟ್ಯಾಕ್ಟ್ರ್ ಗೊಬ್ಬರ ಹಾಕ್ತೀವಿ ರೀ ಅಷ್ಟು ಸಾಕಾಗ್ತದ ಈಗ ಭೂಮಿಗೆ 8 ಎಕರೆ ಸಾಲ ಹಂಗಿಲ್ಲ ರೀ ಅದಕ್ಕೆ ಜಾಸ್ತಿ ಬೇಕು ರೀ ಆದರೆ ನಮ್ಗೆ ಆಗಲ್ದಕ್ಕೆ ಸುಮ್ಮನೆ ಕಡಿಮೆ ಹಾಕ್ತೀವಿ ಆದರೆ ಏನು ರೀ ಮಂದಿಗಿಂತ ಚಲೋ ಬೆಳೆ ತಗೊಳ್ಳೋದು ಒಂದೇ ತಲೆ ಇಟ್ಕೊಳ್ಳೋದು ರೀ ಅಂದ್ರೆ ಈಗ ಒಬ್ಬೊಬ್ರು ಹಾಕ್ಲಾರದ ಬೆಳೆ ಬರಲಿ ಅಂದ್ರೆ ಬರಂಗಿಲ್ಲ ರೀ ಭಾಳ ಹಾಕಿದ್ವಿ ಅಂದ್ರೆ ಒಮ್ಮೆ ತಿಪ್ಪೆಗೆ ಹೋಗಿ ಒಂದು ಗೊಂಜಾಳ ನಾಟಿಗೆ ಹಾಕಿದ್ವಿ ಅಂದ್ರೆ ಅದು ಒಮ್ಮೆ ದೊಡ್ಡದಾಗಂಗಿಲ್ಲ ರೀ ಅದಕ್ಕೆ ಹೆಂಗೆ ಹೆಂಗೆ ಕೊಳೆ ಮಕ್ಕೈತೆ ಹಂಗೆ ಮಾಡ್ಕೊತ ಹೋಗುದ್ರಿ ಅದು ಹೇಳಕ್ಕ ಹತ್ತತ್ರಿ ನಮಗೆ ರೀ ಈ ವರ್ಷ ಅನ್ನ ಏನಕ್ಕೆ ಬದ್ದು ಹೇಳತ್ತತ್ರಿ ಬೆಳೆ ನೋಡ್ರಿ ಯಾವ್ದು ಬೇಕಾದ್ರೆ ಅಲ್ಲಿ ಹೋಗಿ ಆ ವಿಚಾರ ಮಾಡೋದ್ರಿಂದ ನಮಗೆಲ್ಲ ಅನುಭವ ಆಗತ್ತೆ ರೀ. ಅದ್ರ ಕ್ರಮೇಣ ಮಾಡ್ಕೋತ ಹೋತಂದ್ರೆ ಅವರು ನಮಗತ್ಲೆ ಅವರು ಶಾಣ್ಯಾರಾಗಿ ತಮ್ಮ ಬೆಳಕಾಗ್ತಾರೆ. ಮಾಡಲಿಲ್ಲ ಅಂದ್ರೆ ಆಗಂಗಿಲ್ಲ ರೀ. ಅದು ಮಾಡ್ಬೇಕ್ರಿ. ಆಯ್ತಾ ಮಾಡ್ಬೇಕಂತಂದ್ರೆ ಮಾಡ್ರೆ ಚಲೋ ಆಗತ್ತೆ ರೀ. ಮತ್ತು ಇವರು ಯಾಕಡೆ ನೀರು ಬಿಡೋದು, ಅಲ್ಲಿ ನಾವು ನಿಂತು ಹಾಸ್ತೀವ್ರಿ ನೀರು. ಎರಡು ಕಡೆ ನಿಂತ ಒಬ್ಬರೊಂದು ಪಟ್ಟಿಗೆ ರೀ, ಒಬ್ಬರೊಂದು ಪಟ್ಟಿಗೆ ನಿಂತು ನೀರು ಹಾಸ್ತೀವ್ರಿ. ಮತ್ತು ಅವ್ರು ನೀರು ಕೆಡ್ಸಂಗಿಲ್ಲ ರೀ, ಭಾಳ ಬಿಡಂಗಿಲ್ಲ, ಏನೂ ಮಾಡಂಗಿಲ್ಲ. ಒಟ್ಟು ಲೆವೆಲ್ ಮ್ಯಾಗ ರೀ, ಅದು ಕೊಳೆ ಮದಂಗೆ ಮಾಡ್ಕೊತ ಹೋಗೋದು ರೀ. ಅಂದ್ರೆ ನೀವು ಹೇಳೋದು ಹೊಲದ ಜೋಡಿ ನಾವು ಮಾತಾಡಬೇಕು, ಮತ್ತು ಬೆಳೆ ಜೋಡಿನೂ ಮಾತಾಡಬೇಕು. ಮಾತಾಡೋದಿದ್ರೆ ನಮಗೆ ಅದು ನನಗೆ ಇದನ್ನ ಮಾಡತ್ತೆ ಹೇಳೇ ಬಿಡ್ತೈತ್ರಿ. ಅದು ಈಗೇನ್ರಿ ವಿಚಾರ ಭಾಳ್ರಿ, ಈಗ ಎಲ್ಲ ಮಂದಿವ್ರಿ. ಅದನ್ನ ಮಾಡ್ಬೇಕು ಅನ್ನೋ ಹವ್ಯಾಸ ಕಡಿಮೆ ಐತ್ರಿ, ಹೇಳ್ತಾರ್ರಿ ಬಾಯಿಲೆ. ಆದ್ರೆ ಮಾಡ್ಬೇಕ್ರಿ, ಅದನ್ನು ಮಾಡ್ರಂದ್ರೆ ಚಲೋ ಆಕತ್ರಿ. ಮತ್ತು ಮಾಡೋ ಬೇತಿಲ್ಲ ರೀ, ಮಾಡ್ರಂದ್ರೆ ನುಕ್ಸಾನ ಯಾವಾಗ ಮಾಡಂಗಿಲ್ಲ ರೀ. ನಾವು ಮೊದಲು 15 ವರ್ಷ ಬರೀ ರಾಜಕೀಯ ಅಥವಾ ಅದು ಮಂದಿ ಅವ್ರು ಬೇಕು ಇವ್ರು ಬೇಕು ಎಲ್ಲ ಅಂದಿವು. ಹಿಂದಾಗ ಯಾರು ನಮ್ಮವ್ರ ಇರಲಿಲ್ಲ ರೀ ನಮಗೆ ಪ್ರಸಂಗ ಬಂದಾಗ. ಅದು ಅದನ್ನೆಲ್ಲ ಬಿಟ್ಟು ಕಿಸಿಂದ ಈಗೇನು ಭೂಮಿ ಅದ ದೇವ್ರಂದಿದೀವಿ ರೀ. ಆ ದೇವ್ರಂದಾಗ ಈಗ ಮತ್ತೆ ನಮ್ಗೆಲ್ಲ 7-8 ವರ್ಷದಾಗ ಚಲೋ ಮಾಡಿಬಿಟ್ಟತಿ ರೀ. ಮತ್ತು ನಾವು ನೀವು ಹಂಗೆ ಮಾಡ್ರಿ ನಿಮಗೂ ಚಲೋ ಆಕತ್ತಿ. ಅಂದ್ರೆ ದುಡಿಮೆ ದೇವರು ನಮಗೆ ನಾವೇ ಆಧಾರ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ನಾವು ಮುಂದುವರಿಬೇಕು. ಈಗ ಕಬ್ಬಿನ ಬೆಳೆ ಒಂದು ತಂತ್ರಜ್ಞಾನ ನೋಡಬೇಕಾದ್ರೆ ನಿಮಗೆ ಯಾರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ? ಈಗೇನ ಇಲ್ರಿ, ನಾವು ಜನರಲ್ ತಿರುಗಾಡ್ತೀವ್ರಿ. ಜನರಲ್ ತಿರುಗಾಡೋದ್ರಿಂದ ಯಾರು ಏನು ಮಾಡ್ರಿ ಏನಿಲ್ಲ, ಚರ್ಚೆ ಹೆಚ್ಚು ಮಾಡ್ತೀವ್ರಿ. ಚರ್ಚೆ ಹೆಚ್ಚು ಮಾಡಿ ಅದರಾಗ ಚಲೋ ಯಾರ್ದಾಗೈತಿ ಯಾರ್ದಿಲ್ಲ ವಿಚಾರ ಮಾಡಿ, ಮತ್ತು ಅದನ್ನು ನಾವು ಅಂತ ನಾವು ಸ್ವಂತಕ್ಕೆ ನಮಗೆ ತಿಳಿಲಿಲ್ಲ ಅಂದ್ರೆ ಯಾರನ್ನಾರು ಒಬ್ರು ಕರ್ಕೊಂಡ್ಬರ್ತೀವಿ, ಬರ್ತಾರ್ರಿ. ನಾವು 4 ಮಂದಿಗೆ ಬೇಕಾದವ್ರದ್ದು, ಮತ್ತು ಯಾರು ಇಲ್ಲಿ ಊರಾಗ ಗ್ರಾಮ ಸೇವಕರು ಇರ್ತಾರೆ ರೀ, ಕಡೆಗೆ ಅವ್ರನ್ನ ಕೇಳ್ತೀವಿ. ಈ ಗೊಬ್ಬರ ಏನು ಕೆಲಸ ಮಾಡ್ತೈತಿ, 8 ದಿವಸ ಮಾಡ್ತೈತಿ ಈ ಗೊಬ್ಬರ, ಎಟ್ಟ ಎಂದು ಹಾಕಿರ ನಮ್ಗೆ. ನಾ ಏನು ಮಾಡ್ತೇನೆ ರೀ, ತಿಂಗಳ ದೀಡ್ ತಿಂಗಳಿಗೆ ನಮ್ಗೆ ಗೊಬ್ಬರ ಹೋಗಿತ್ತು ರೀ. ಒಮ್ಮೆ ಭಾಳ ಹೋಗ್ಯಾಂಗಿಲ್ಲ ರೀ, ತಿಂಗಳ ದೀಡ್ ತಿಂಗಳಿಗೆ ಒಮ್ಮೆ ಒಕ್ಕೋತ ಹೋಗಿದ್ರಿ. ಎರಡು ಚೀಲ ಒಕ್ಕೋತ ಹೋಗಿದ್ವಿ ಅಂತಂದ್ರೆ ಇದು ಕಡಿಮೆ ಆಗೋಟಿಗೆ ಅದು ಹೆಚ್ಚಾಕತ್ತಿ ರೀ. ಅದಾಗೋಟಿಗೆ ಅದು ಬರ್ತೈತಿ, ಹಿಂಗೆ ಹಾಕೋತ ಹೋಗಿ ನಮ್ಗೆ ಹಿಂಗೆ ಲಾಭ ಅನಿಸೈತಿ ರೀ. ಅದು ಅದರಿಂದ ನಾವು ಆ ಟೈಪ್ ಮಾಡ್ತೀವಿ ರೀ. ಮತ್ತು ಒಬ್ಬೊಬ್ರು ಏನು ಮಾಡ್ತಾರೆ, ಒಮ್ಮೆ 7-8 ಚೀಲ ಹೋಗ್ತಾರೆ ರೀ. ಅದ್ರ ತಾಕ 2 ದಿವಸ ಐತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ರೀ. ನಾವು ಗ್ರಾಮ ಸೇವಕರು ಊರಾಗ ಕೇಳ್ತೀವಿ ರೀ. ಮತ್ತು ಕೇಳೋಣ ಅವ್ರು, 8 ದಿವಸ ಈ ಗೊಬ್ಬರ 8 ದಿವಸ ಕೆಲಸ ಮಾಡ್ತೈತಿ, 8 ದಿವಸಕ್ಕೆ ಅದು ಬೆಳಿಗ್ಗೆ ಫಲ ಕೊಡ್ಲಾಕ ಹತ್ತೈತಿ, 8 ದಿವಸ ಕೊಡಂಗಿಲ್ಲ ತಂಗೆಲ್ಲ ಹೇಳ್ತಾರೆ ರೀ. ಅದ್ರಾಗ ನಾವು ಏನು ಮಾಡ್ತೀವಿ ರೀ, ಒಂದು ಸ್ವಲ್ಪ ಸಾಣದಿತ್ತಂದ್ರೆ ದೌಡ್ ಕೊಡುವಂಥದ್ದು ಗೊಬ್ಬರ ಅದಕ್ಕೆ ಹೋಗಿತ್ತೀವಿ ರೀ. ಆಯ್ತು ಕೆಲವೊಂದು ಜಾಗದಾಗ ಏನು ಅಲ್ಲಿ ಇದಿರಂಗಿಲ್ಲ ರೀ, ಪೊಟ್ಯಾಶ್ ಬೇಕಾಗಿರ್ತೈತಿ, ಅಲ್ಲಿ ಕಡಿಮೆ ಹೋಗಿತ್ತೀವಿ ರೀ. ಇಲ್ಲದಲ್ಲಿ ಹೆಚ್ಚು ಹೋಗಿತ್ತು ರೀ. ಅದು ಭೂಮಿ ಹೆಂಗೆ ಹೆಂಗೆ ಬೀಳ್ತೈತೆ ಹಂಗೆ ಮಾಡೋದು ನೋಡ್ರಿ. ಅದು ನಮ್ಗೆ ಹೇಳಕ್ಕೆ ಹತ್ತೈತಿ ರೀ, ಅದೇನು ಎಲ್ಲರಿಗೂ ಗೊತ್ತು ಆಕತ್ತೆ ರೀ. ಅದ್ರ ಕಡೆ ಹೋಗಲಿಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ ರೀ. ಮತ್ತು ಎಲ್ಲಿ ಕೇಳಿ ಏನು ಮಾಡೋದು, ಏನು ಮೇಳಾಗಲ್ಲ ರೀ. ಮತ್ತು ಅದಕ್ಕೆ ಈಗ 18 ಇಂಚಿ ನಾವು 20 ಇಂಚಲ್ಲಿ ಬಿತ್ತು ರೀ, ಜೋಳ ಬಿತ್ತು ರೀ. ಜೋಳ ನೀವು ಏನು ಮಾಡ್ತಾರೆ ರೀ, ಈಗೆಲ್ಲ ನೀರು ಹಸೋದು ಆಟ ದಮ್ಮ ಕತ್ತಿ ಇಟ್ಟ ದಮ್ಮ ಕತ್ತಿ ಅಂತಾರೆ ರೀ. ಅಂಗಲ್ ಬಿತ್ತಿರನ್ನ ತೆನಿ ದಮ್ಮ ಆಗೋದು ರೀ. ನಾವೇನು ಮಾಡ್ತೀವಿ ರೀ, ಅಗಲ್ ಬೀತಿ ಕಿಸಿಂದ ಎಡಿ ಮ್ಯಾಗ ಹೆಚ್ಚು ಹೊಡಿತೀವಿ ರೀ. ಭಾಳ ಪರ್ಸಂಗ್ ಬಂತಂದ್ರೆ ಒಂದು ಬೇಡ 2 ನೀರು ಕೊಡ್ತೀವಿ ರೀ. ನಮಗೆ ಎಕರೆಗೆ 8 ಚೀಲ 10 ಚೀಲ ಜೋಳ ಆಗತ್ತವ್ರಿ ರೀ. ನಮಗೆ ಅದೇನಿಲ್ಲ ರೀ. ಮತ್ತು ಹೈನುಗಾರಿಕೆದವ್ರು ಚಲೋ ಚಲೋ ಎಮ್ಮೆಗಳದವ್ರಿ, ಹುಲ್ ಮೇವು ಹಚ್ಚಿವಿ ರೀ. ಮತ್ತು ಅವೆಲ್ಲ ಈಗ ಗೊಬ್ಬರ ಮಾಡ್ತಾವ್ರಿ, ಅವಕ್ಕೆ ಮೇವು ಹೋಗಿ ಹೋಗೋದು ಕಿಶಿಂದ ಇದನ್ನ ಮಾಡ್ರೆ ಅವಕ್ಕೂ ಇದು ಅನುಕೂಲ ಆಕತ್ರಿ. ಮತ್ತು ರೈತರಿ ಆದಷ್ಟು ಮಟ್ಟಿಗೆ ಏನು ರೀ, ಹಿಂಬಳತಿ ಮಾಡ್ಕೊಂಡು ಮತ್ತು ಈಗ ನಮ್ಮದು ಅನ್ಕೊಂಡು ಮಾಡ್ರೆ ಆಕತ್ರಿ. ಬರೀ ನಾವು ತಿರುಗಾಡಿ ಬರೀ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂದ್ರೆ ಏನಾಗಂಗಿಲ್ಲ ರೀ. ಈಗ 6 ಎಕರೆ ಜಮೀನು, 1 ವರ್ಷದೊಳಗೆ ನೀವು ಕಬ್ಬು ಬೆಳಿತೀರಿ, ಶೇಂಗಾ ಬೆಳಿತೀರಿ, ತರಕಾರಿ ಬೆಳಿತೀರಿ, ಮತ್ತು ಹೈನು ಕೂಡ ಮಾಡ್ತಾ ಇದ್ದೀರಿ ತಕ್ಕ ಮಟ್ಟಿಗೆ. ಖರ್ಚು ಎಷ್ಟಾಗ್ತದೆ ನಿಮ್ಮದು? ಖರ್ಚುನೂ ಕಡಿಮೆ ಆಗ್ತದೆ ಅಂತ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಮನೀದೇ ನೀವು ತಿಪ್ಪಿ ಗೊಬ್ಬರ ಉಪಯೋಗ ಮಾಡ್ತಾ ಇದ್ದೀರಿ, ಮನೀದೇ ಶ್ರಮ ಹಾಕ್ತಾ ಇದ್ದೀರಿ, ಕೂಲಿ ಆಳುಗಳು ಸಹಿತ ನಿಮಗೆ ಕಡಿಮೆ ಹತ್ತವ, ಮತ್ತು ಗೊಬ್ಬರದ ಮೇಲಂತೂ ನಿಮ್ಮದು ಖರ್ಚು ಕಡಿಮೆ. ಒಟ್ಟಿನೊಳಗೆ ಖರ್ಚು ಎಷ್ಟಾಗ್ತದೆ, ಮತ್ತು ಸರಾಸರಿ ಒಂದು ಅಂದಾಜು ಆದಾಯ ಎಷ್ಟು ಬರ್ತದೆ ನಿಮಗೆ? ಈಗ ನಮಗೆ ಅಂದಾಜು ಆದಾಯ ರೀ ಒಂದು 4-5 ಲಕ್ಷ ತಕ ಬರ್ತದೆ ರೀ. ಖರ್ಚು ಅಷ್ಟು ಬರಂಗಿಲ್ಲ ರೀ. ಯಾಕೆ ಬರಂಗಿಲ್ಲ ಅಂದ್ರೆ ಎಲ್ಲ ಮನೆಯಲ್ಲೇ ಮಾಡ್ತೀವಿ ರೀ. ಮತ್ತು ಎಲ್ಲ ಹಿಂಬಳತಿ ಮಾಡಿ ಮನೆಯಲ್ಲೇ ಮಾಡೋದ್ರಿಂದ ಖರ್ಚು ಕಡಿಮೆ ಬರ್ತದೆ ರೀ. ಮತ್ತು ಇವು ಉತ್ಪನ್ನ ಬರ್ತಾವೆ ರೀ. ಮೊದಲು ನಾವು ತಿರುಗಾಡಿ ಲಾಸ್ ಆಗಿದ್ದೀವಿ ರೀ. ಆಯ್ತು ತಿರುಗಾಡಿ ಲಾಸ್ ಆಗೋಣ, ಈಗ ಅದು ಅನುಭವ ಆಗೋಣ. ಈಗ 40 ವರ್ಷದಾಗ ರೀ, ಈ 7-8 ವರ್ಷದಾಗ ನಮ್ಗೆ ಅನುಕೂಲ ಆಗೈತೆ ರೀ. ಅದು ಏನು ರೀ, ಇದೆಲ್ಲ ತಲೆ ಹಾಕೊಂಡು ತೆಗೆದು ಬಿಟ್ಟಾಗಿದ್ದು ಅನುಕೂಲ ಆಗೈತೆ ರೀ. ಅದಕ್ಕೆ ಯಾರೋ ರೈತರಿಗೆ ನಮ್ಮ ತಲೆಗೇನ್ರಿ, ಎಲ್ಲಿ ಹೋದರೂ ಎಲ್ಲಿ ಏನು ಯಾರು ನಮ್ಮವ್ರು ಅನ್ನೋಂಗಿಲ್ಲ, ಯಾರೂ 1 ರೂಪಾಯಿ ಕೊಡಂಗಿಲ್ಲ. ಅದಕ್ಕೆ ಭೂಮಿ ತಾಯಿನ ದೇವ್ರ ಭೂಮಿಯಾಗ ದುಡೀರಿ, ನಿಮಗೆ ಯಾರು ಯಾರನ್ನೂ ನೀವು ಕೇಳೋದ ಬೇಕಾಗಿಲ್ಲ. ನಾನು ತಲೆಯಾಗಿದ್ದು ರೀ, ಏನೋ ಮಾಡಿರಿ ಒಟ್ಟು ಭೂಮಿಯಾಗ ಮಾಡಿರಿ. ಮತ್ತು ಎಲ್ಲರೂ ಯಾರು ಅಂತ ಹೋದ್ರೆ ಏನು ನಮ್ಗೆ ಅನುಕೂಲ ಮಾಡ್ಯಾರು ಅದು ಇದು ಅಂದ್ಕೊಂಡ್ರೆ ಸುಳ್ಳು. ಏನು ಒಬ್ರಿಗೊಬ್ರು ಚಲೋ ಆಗೋದು, ಧರ್ಮ ಕರ್ಮ ಇರ್ತಾವ್ರಿ, ಅವ್ರು ಮಾಡಿ ಚಲೋ ಚಲೋ ಚಲೋ ಮಂದಿಗೆ ಎಂತ ಮಾಡೋದ್ರಿ, ಚಲೋ ಚಲೋ ಹೇಳ್ಕೊತ ಹೋಗಿಬಿಡೋದೈತಿ ರೀ. ಮತ್ತು ನಾವು ಏನೂ ಮಾಡಲಿಲ್ಲ ಅಂದ್ರೆ ಏನಾಗಂಗಿಲ್ಲ ರೀ. ಅಂದ್ರೆ ನಾವು ಶ್ರದ್ಧೆಯಿಂದ ಒಂದು ಪ್ರಾಮಾಣಿಕತೆಯಿಂದ ನಾವು ನಮ್ಮ ಹೊಲದೊಳಗೆ ದುಡಿಬೇಕು, ಆ ದುಡಿಮೆಯಿಂದ ಅದೇ ನಮಗೆ ದೇವರಾಗಿ ಕಾಪಾಡ್ತಾ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ? 9964736480. ಆತ್ಮೀಯರೇ, ಈಗ ಅನಿಲ್ ರಾವ್ ನಾಂದ್ರೇಕರ್ ಅವರು ಏನು ತಮ್ಮ ನಂಬರನ್ನು ಹೇಳಿದ್ದಾರೆ ಅದನ್ನು ನಾನು ಇನ್ನೊಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9964736480 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಅನಿಲ್ ರಾವ್ ನಾಂದ್ರೇಕರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ತಾವು ಸುಮಾರು ವರ್ಷಗಳಿಂದ ಕೃಷಿಯೊಳಗೆ ತೊಡಕೊಂಡಿದ್ದೀರಿ, ಮೊದಲಿನ ಕೃಷಿ ಹೆಂಗಿತ್ತು, ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಯಿತು ತಮ್ಮ ಕೃಷಿಯೊಳಗೆ ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಈ ಅನುಭವಗಳು ಅವರಿಗೂ ಕೂಡ ಪಾಠ ಆಗಲಿ, ಪ್ರೇರಣೆ ಆಗಲಿ ಅಂಥೇಳಿ ನಾವು ಹಾರೈಸ್ತೀವಿ. ತಾವು ಮಾತಾಡಿದ್ದಕ್ಕೆ ಇಲ್ಲಿ ತನಕ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಬ್ಬು ಮತ್ತು ತರಕಾರಿ ಬೇಸಾಯದಲ್ಲಿನ ಅನುಭವ ಕುರಿತು ಇದುವರೆಗೆ ಜಮಖಂಡಿ ತಾಲೂಕು ಸಾವಳಗಿ ಗ್ರಾಮದ ಅನಿಲ್ ರಾವ್ ನಾಂದ್ರೇಕರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ರೋಳಿ. ಬಿಲ್ಡಿಂಗ್ ಬನಾತೆ ಸಮಯ ಸಾವಧಾನ್ಯ ನಹೀಂ ಬರ್ತಿ ಹೋ ತೋ ಭೂಕಂಪ ಮೇ क्या आपका नया फ्लैट भूकंप से सुरक्षित है? फ्लैट खरीदते वक्त किसी स्ट्रक्चरल इंजीनियर से जरूर सलाह लें, साथ ही कुछ खास बातों का ध्यान रखें। क्या बिल्डिंग बनने से पहले सॉइल टेस्टिंग किया गया है? क्या नेशनल बिल्डिंग कोड 2005 के मुताबिक बिल्डिंग बनी है? याद रहे, घर सुरक्षित तो आप सुरक्षित। आपके हित में तत्पर नेशनल डिजास्टर मैनेजमेंट अथॉरिटी, भारत सरकार। ವಿದ್ಯಾರ್ಥಿನಿಯರೇ, ಪಿಯುಸಿ ಪಾಸ್ ಆಗಿದ್ದೀರಾ, ಮುಂದೇನು ಎಂಬ ಚಿಂತೆನ? ಇದು ನಿಮಗಿಲ್ಲಿದೆ ಸುವರ್ಣಾವಕಾಶ. ಮಹಿಳಾ ವಿಶ್ವವಿದ್ಯಾನಿಲಯ ಎನ್ಇಪಿ ಅಡಿ ಬಿಎ, ಬಿಕಾಂ, ಬಿಎಸ್ಸಿ ಮತ್ತು ಬಿಸಿಎ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಆರಂಭಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯಕ್ಕೆ ಇಲ್ಲವೇ www.ksw.ac.in ಭೇಟಿ ನೀಡಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಕೇಳಿ, ಹಂಗಾಮಿಗೆ ತಕ್ಕಂತೆ ಆಹಾರ, ಈ ವಿಷಯ ಕುರಿತು ಡಾಕ್ಟರ್ ದೀಪಕ್ ಅವರೊಂದಿಗೆ ಸಂದರ್ಶನವನ್ನ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ನನ್ನ ಜೊತೆಗೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ದೀಪಕ್ ಅವರಿದ್ದಾರೆ. ಈಗ ಪ್ರತಿನಿತ್ಯ ನಾವು ಬದುಕಬೇಕು ಅಂತಂದ್ರೆ ಆಹಾರವನ್ನು ತಿನ್ನಲೇಬೇಕಾಗ್ತದೆ. ಆದ್ರೆ ಈ ಆಹಾರ ಒಂದು ತಿನ್ನುವಂಥ ಪದ್ಧತಿ ಏನದಲ್ಲ, ಇದು ಹಂಗಾಮಿನಿಂದ ಹಂಗಾಮಿಗೆ ಬದಲಾವಣೆ ಆಗ್ತಿರ್ತದೆ. ಅಂದರೆ ಮಳೆಗಾಲ ಇರ್ಬೋದು, ಬೇಸಿಗೆ ಇರ್ಬೋದು, ಚಳಿಗಾಲ ಇರ್ಬೋದು, ಹಂಗಾಮಿಗೆ ತಕ್ಕಂಗೆ ನಾವು ಕೆಲವೊಂದು ಆಹಾರ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಅಂತಂದ್ರೆ ನಾವು ನಿಸರ್ಗದ ಜೊತೆಯಾಗಿ, ನಿಸರ್ಗದ ಹತ್ತಿರವಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಸಾಕಷ್ಟು ಸಮಸ್ಯೆಗಳು ಆಗೋದನ್ನು ನಾವು ತಡೆಗಟ್ಟಬೋದು. ಅದಕ್ಕೆ ಈ ಬೇಸಿಗೆ ಒಳಗೆ ಯಾವ ರೀತಿ ಆಹಾರ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕು, ಯಾವ ರೀತಿ ಆಹಾರವನ್ನು ತಿಂದರೆ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತೇಳಿ ದೀಪಕ್ ಅವರನ್ನ ಮಾತಾಡಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥ. ನಮಸ್ಕಾರ ದೀಪಕ್ ಅವರ. ನಮಸ್ಕಾರ ಸರ್. ಸರ್, ಈಗ ಬೇಸಿಗೆಯೊಳಗೆ ನಾವು ಯಾವ ರೀತಿ ಆಹಾರವನ್ನು ತಿನ್ನಬೇಕು, ಯಾವ ರೀತಿ ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಿ ಸರ್? ಸರ್, ಈಗ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಉಷ್ಣತೆ ಪ್ರಮಾಣ, ನಮ್ಮ ಭಾಗದ ಉಷ್ಣತೆ ಪ್ರಮಾಣ ಈಗ ನಾವು ನೋಡ್ಬೇಕಂದ್ರೆ 40-45 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಸರ್. ಸೊ ಇದರಿಂದ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಬಹಳಷ್ಟು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅದು ಯಾವ ಥರ ಅಂತಂದರೆ, ಈಗ ನಮ್ಮ ಆಹಾರದಲ್ಲಿ ನಾವು ದಿನನಿತ್ಯ ಆಹಾರದಲ್ಲಿ ಏನು ಸೇವಿಸ್ತೀವಿ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಸಿರು ತರಕಾರಿಗಳನ್ನು ಜಾಸ್ತಿ ಸೇವಿಸಬೇಕು. ಇದು ಯಾಕೆ ಸೇವಿಸಬೇಕಪ್ಪ ಅಂತಂದರೆ, ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೀವಸತ್ವಗಳು ಇರ್ತಾವೆ ರೀ. ಅಂದರೆ ಯಾವ ಜೀವಸತ್ವಗಳಂದರೆ ಬಿ ಜೀವಸತ್ವಗಳು ಇರ್ತವೆ. ಇದು ನಾವು ನಮ್ಮ ದೇಹಕ್ಕೆ ತಿನ್ನುವುದರಿಂದ ಅದರಲ್ಲಿ ಇರುವ ಏನು ವಿಟಮಿನ್ಸ್ ಇರ್ತಾವಲ್ಲ, ಅದರಿಂದ ನಮ್ಮ ದೇಹದ ಉಷ್ಣತೆ ಭಾಳ ಕಡಿಮೆ ಆಗಕ್ಕೆ ಸಹಾಯ ಮಾಡ್ತದೆ ರೀ. ಮತ್ತು ಅದೇ ರೀತಿ ಬೇರೆ ಬೇರೆ ಹಣ್ಣುಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಅಂದರೆ ಈಗ ನಾವು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಮಾರ್ಕೆಟಲ್ಲಿ ನಮಗೆ ಸಿಗುತ್ತೆ ರೀ, ಕಲ್ಲಂಗಡಿ ಹಣ್ಣು ಸಿಗ್ತಾವೆ, ಸೌತೆಕಾಯಿ ಸಿಗ್ತಾವೆ, ಮತ್ತು ಬೇರೆ ಬೇರೆ ಕರ್ಬೂಜ ಸಿಗ್ತಾವೆ. ಇವೆಲ್ಲ ನಾವು ತಿನ್ನೋದ್ರಿಂದ, ಯಾಕಂದರೆ ಈ ಹಣ್ಣುಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರ್ತದೆ ರೀ. ಸೊ ಈ ತಿನ್ನೋದ್ರಿಂದ ನಾವು ದೇಹದ ಉಷ್ಣತೆ ನಾವು ಕಡಿಮೆ ಮಾಡ್ಕೋಬಹುದು. ಸೊ ಇದರಿಂದ ನಾವು ಆರೋಗ್ಯದಲ್ಲಿ ಒಳ್ಳೆ ರೀತಿಯ ಬದಲಾವಣೆಯನ್ನು ಕಾಣಬಹುದು ಸರ್. ಮತ್ತು ಈಗ ಸೊಪ್ಪು ಹೆಚ್ಚಿಗೆ ತಿನ್ನಬೇಕು ಅಂತ ಹೇಳಿದ್ರೆ ಹಸಿರು ಸೊಪ್ಪು, ಇನ್ನು ತರಕಾರಿ ಒಳಗೆ ಯಾವ ತಿನ್ಬೇಕಂತ? ಈಗ ತರಕಾರಿ ಒಳಗೆ ಈಗ ನುಗ್ಗೆಕಾಯಿ ತಿನ್ಬೋದು ರೀ, ಅದೇ ರೀತಿ ಮೂಲಂಗಿ ರೀ, ಅದೇ ರೀತಿ ಟೊಮೆಟೊ. ಟೊಮೆಟೊಲ್ಲಿ ಲೈಕೋಪಿನ್ ಅಂತ ಒಂದು ಜೀವಸತ್ವ ಇರ್ತದೆ ರೀ. ಇದು ಆ್ಯಕ್ಚುಲಿ ಹೃದಯ ರೋಗಿಗಳು ಮತ್ತು ಮದುವೆ ರೋಗಿಗಳಿಗೆ ಭಾಳ ಉಪಯುಕ್ತ ರೀ. ಯಾಕೆ ಬೇಸಿಗೆಯಲ್ಲಿ ಜಾಸ್ತಿ ಹೀಟ್ ಇರ್ತೈತೆ ರೀ, ಅವ್ರಿಗೆ ಬೆವರು ಬಿಡೋದು ಮತ್ತು ಜಾಸ್ತಿ ನೀರಡಿಕೆ ಆಗೋದು, ಇದರಿಂದ ಈ ಥರ ಆಗೋ ಚಾನ್ಸಸ್ ಭಾಳ ಇರ್ತವೆ. ಸೊ ಅದಕ್ಕೆ ನಾವು ಈ ಟೊಮೆಟೊ ಆಯಿತು, ಮೂಲಂಗಿ ಆಯಿತು, ಸೌತೆಕಾಯಿ ತಿನ್ನೋದ್ರಿಂದ ನಾವು ದೇಹದ ಏನು ನಮ್ಮ ತಾಪಮಾನ ಇರ್ತದೆ ಅದು ಸ್ವಲ್ಪ ಕಡಿಮೆ ಮಾಡ್ಕೊಬೋದು, ಮತ್ತು ಅವ್ರ ಆರೋಗ್ಯ ಒಂದು ಸೂಕ್ತ ರೀತಿಯಲ್ಲಿ ಇಟ್ಕೊಳಕ್ಕೆ ಸಹಾಯ ಆಗುತ್ತೆ ರೀ. ಈಗ ನೀವು ಹಣ್ಣು ತಿನ್ನಬೇಕು, ತರಕಾರಿ ತಿನ್ನಬೇಕು, ಹಸಿರು ಸೊಪ್ಪು ತಿನ್ನಬೇಕು ಅಂತೆಲ್ಲ ಹೇಳಿದ್ರೆ, ಈ ಹಣ್ಣುಗಳಲ್ಲಿ ಕಲ್ಲಂಗಡಿ, ಟರ್ಬೂಜ ಇವು ಸಾಮಾನ್ಯವಾಗಿ ನೋಡ್ತೀವಿ, ಅಂಗೂರು ನೋಡ್ತೀವಿ. ಇವನ್ನ ನೇರವಾಗಿ ತಿನ್ನೋದು ಒಂದು ಪದ್ಧತಿ, ಇನ್ನು ರಸ ಮಾಡಿ ಅಂದರೆ ಜ್ಯೂಸನ್ನು ಮಾಡಿ ತಿನ್ನುವಂಥದ್ದು ಯಾವಾಗ ಒಳ್ಳೆಯದಂತ್ರಿ? ನೇರವಾಗಿ ತಿನ್ನೋದ್ರೆ ಒಳ್ಳೆಯದ್ರಿ. ಈಗ ನಾವು ಜ್ಯೂಸ್ ಮಾಡಿದೇವು ಅಂತಂದರೆ ಅದರಲ್ಲಿ ಒಂದೊಂದು ನೀರಿನಲ್ಲಿ ಕರಗುವಂಥ ವಿಟಮಿನ್ಸ್ಗಳು ಇರ್ತಾವೆ ರೀ. ಸೊ ನಾವು ಭಾಳಷ್ಟು ಜನ ಜ್ಯೂಸ್ ಮಾಡೋ ಕುಡಿತಾರೆ ರೀ. ಬಟ್ ಈಗ ನಾವು ಹಳೆ ಪದ್ಧತಿ ಪ್ರಕಾರ ಹಂಗೆ ಹಣ್ಣುಗಳನ್ನು ತೊಳೆದು ಅದೇ ಕೊಯ್ದು ಅದೇ ಥರ ತಿನ್ನೋದ್ರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಜೀವಸತ್ವಗಳು ಸಿಗ್ತಾವೆ. ನಾವು ಜ್ಯೂಸ್ ಮಾಡಿದೆ ಅಂದ್ರೆ ಅದರಲ್ಲಿ ಇರುವ ಒಂದು ಸ್ವಲ್ಪ ನೀರಿನಲ್ಲಿ ಕರಗುವ ವಿಟಮಿನ್ಸ್ಗಳು ಇರ್ತಾವೆ ರೀ. ಅವು ನಾವು ನೀರಿನಲ್ಲಿ ಇದು ಮಾಡಿಬಿಟ್ಟಿವಿ ಅಂದ್ರೆ ನೀರಿನಲ್ಲಿ ಕರಗೋಗಿ ಅವು ನಮ್ಮ ದೇಹಕ್ಕೆ ಸಿಗದೆ ಇದಾಗ್ಬಿಡ್ತಾವ್ರಿ. ಆ ಸಂಬಂಧ ಅದೇ ರೀತಿ ಸೇವಿಸೋದು ಒಳ್ಳೇದು ಅಂತ. ಸರ್, ಇನ್ನೊಂದು ಈ ಮೆಂತ್ಯ ಸೊಪ್ಪಾಗಲಿ ಅಥವಾ ಗಜ್ಜರಿ ಆಗಲಿ ಇವುಗಳ ಜ್ಯೂಸ್ ಮಾಡಿಕೊಂಡು ಕುಡಿಬೇಕು ಅಂತ ಹೇಳ್ತಾರೆ, ಇದ್ರ ಬಗ್ಗೆ ತಾವೇನಾದ್ರಿ? ಹಾಂ, ಕುಡಿಬೋದು ಸರ್. ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬರೊಬ್ಬರು ಅದೇ ಥರ ತಿನ್ನೋಕ್ಕೆ ಇದು ಮಾಡ್ತಾರೆ ಸರ್, ತಿನ್ನಕ್ಕೆ ಆಗಂಗಿಲ್ಲ. ಈಗ ಗಜ್ರಿ ಒಬ್ಬರೊಬ್ಬರಿಗೆ ಲೈಕ್ ಆಗಂಗಿಲ್ಲ, ಡೈಜೆಷನ್ ಆಗಂಗಿಲ್ಲ ಸರ್, ಮೆಲಕ್ ಆಗಂಗಿಲ್ಲ. ಸೊ ಗಜ್ರಿ ಜ್ಯೂಸ್ ಮಾಡ್ಬೋದು. ಅದೇ ರೀತಿ ಗಜ್ಜಿ ಗೀಚ್ತಾರಲ್ಲ ಸರ್, ಗಜ್ರಿ ಗೀಚಿ ಹಲ್ವಾ ಥರ ಮಾಡ್ಕೊಂಡು ಅದು ಒಂಥರ ಈಜಿ ಡೈಜೆಸ್ಟ್ ಜೀರ್ಣಕ್ರಿಯೆ ಆಗುವುದರಲ್ಲಿ ಸಹಾಯ ಆಗುತ್ತೆ. ಸೊ ಅದು ನಾವು ಬೇರೆ ರೂಪದಲ್ಲಿ ಸಣ್ಣ ಇದು ಮಾಡ್ಕೊಂಡು ಸೇವಿಸಬಹುದು. ಮತ್ತು ಯಾವ್ಯಾವ ಆಹಾರಗಳನ್ನು ನಾವು ಬೇಸಿಗೆ ಒಳಗೆ ತಿನ್ನಬಾರ್ದಂತ್ರಿ? ಈಗ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಯಾವ ರೀತಿ ಆಹಾರ ತಿನ್ನಬಾರ್ದಂತಂದ್ರೆ, ಈಗ ನೋಡ್ಬೋದು ಈ ಮಾಂಸಾಹಾರಿಗಳಂತಾರಲ್ಲ, ಮಾಂಸಾಹಾರ ಅದರಲ್ಲಿ ಬೇರೆ ಬೇರೆ ಚಿಕನ್ನು ಮಟನ್ ಬರ್ತವೆ. ಇವು ತಿನ್ನೋದ್ರಿಂದ ದೇಹದ ಉಷ್ಣತೆ ಜಾಸ್ತಿ ಏರ್ಬಿಡ್ತದೆ. ಸೊ ಇದರಿಂದ ನಮಗೆ ಡಿಹೈಡ್ರೇಷನ್ ಅಂದ್ರೆ ಜಾಸ್ತಿ ಬಾಯಾರಿಕೆ ಆಗೋದು ಅದಾಗ ಜಾಸ್ತಿ ಆಗುತ್ತೆ. ರೋಡ್ ಸೈಡ್ ಎಲ್ಲ ಸಿಗುತ್ತೆ ಫ್ರೈಡ್ ಫುಡ್ಸ್ ಮತ್ತು ಫಾಸ್ಟ್ ಫುಡ್ಗಳು ಸಿಗ್ತಾವೆ, ಅವೆಲ್ಲ ತಿನ್ನೋದು ಭಾಳ ಕಡಿಮೆ ಮಾಡ್ಬೇಕ್ರಿ. ಸೊ ಅವೆಲ್ಲ ಬಿಟ್ಟು ನಾವು ಟ್ರೆಡಿಷನಲ್ ಫುಡ್ಸ್ ಇರ್ತಾವಲ್ಲ ನಮ್ಮ, ಇದೆ ಅವೆಲ್ಲ ತಿನ್ನೋದು ರಿಪ್ಲೇಸ್ ಮಾಡಿ ನಾವು ಹಣ್ಣಿನ ಜ್ಯೂಸ್ ಆಯಿತು, ಹಣ್ಣುಗಳಾಯಿತು, ಇವೆಲ್ಲ ತಿನ್ನೋದು ಅಳವಡಿಸ್ಕೋಬೇಕ್ರಿ. ಮತ್ತೀಗ ಬೇಸಿಗೆ ಒಳಗೆ ಉಷ್ಣತೆ ಭಾಳ ಮುಖ್ಯ, ಯಾಕಂತಂದ್ರೆ ಹೊರಗಡೆ ಟೆಂಪರೇಚರ್ ಭಾಳ ಇರ್ತದೆ ರೀ. ಅದ್ರ ಪ್ರಕಾರ ನಮ್ಮ ದೇಹನೂ ಸಹಿತ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅದು ಶ್ರಮ ವಹಿಸ್ತಿರ್ತದೆ. ಅದಕ್ಕೆ ಈ ಉಷ್ಣತೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು? ಈಗ ಸಾಮಾನ್ಯವಾಗಿ ಉಷ್ಣತೆ ಕಡಿಮೆ ಮಾಡ್ಕೊಳಕ್ಕೆ ಈಗ ದಿನನಿತ್ಯ ನಮ್ಮ ಏನು ಬೆಳಗ್ಗೆ ನಮ್ದು ಊಟದ ಸಮಯ ಇರ್ತಾವಲ್ರಿ, ಅದಕ್ಕೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಬೇಕು ರೀ. ಸಮಯಕ್ಕೆ ತಕ್ಕಂತೆ ಊಟ ಮಾಡಬೇಕು. ಮತ್ತೆ ಯಾವ ಟೈಮ್ನ ನಾವು ಊಟ ಮಾಡ್ತೀವಿ, ಮುಂಜಾನೆ ಮಧ್ಯಾಹ್ನ ಸಂಜೆಗೆ ಅಂದ್ರೆ ಅದ್ರ ಪ್ರಕಾರ ಟೈಮ್ ಮೇಂಟೈನ್ ಮಾಡಬೇಕು. ಟೈಮ್ ಮೇಂಟೈನ್ ಮಾಡ್ಬೇಕ್ರಿ. ಮತ್ತೆ ಟೈಮ್ ಮೇಂಟೈನ್ ಮಾಡಿ ಮಿತವಾಗಿ ಆಹಾರ ಸೇವಿಸಬೇಕು. ಅಂದ್ರೆ ಹೊಟ್ಟೆ ತುಂಬ ಬಹಳ ಫುಲ್ ಉಣಬಾರ್ದು, ಫುಲ್ ಊಟ ಮಾಡಬಾರ್ದು, ಮಿತವಾಗಿ ಜಾಸ್ತಿ ಅಂದ್ರೆ ಹಂತ ಹಂತವಾಗಿ ಸ್ಪ್ಲಿಟ್ ಮಾಡ್ಬೇಕು. ಸ್ಪ್ಲಿಟ್ ಮಾಡ್ಬೇಕು ಸರ್. ಈಗ ನೀವು ದಿನನಿತ್ಯ ಮೂರು ಟೈಮ್ ಆಹಾರ ಊಟ ಮಾಡ್ತಿರಂದ್ರೆ ಅದೇ ಸ್ವಲ್ಪ ಊಟ ನಾಲ್ಕೈದು ಟೈಮ್ ಮಾಡ್ಬೇಕ್ರಿ. ಅಂದ್ರೆ ಇದರಿಂದ ನಮ್ಮ ಡೈಜೆಷನ್ ಚೆನ್ನಾಗುತ್ತೆ ಮತ್ತೆ ಉಷ್ಣತೆಯನ್ನು ಕಡಿಮೆ ಆಗುತ್ತೆ ಸರ್. ಅಂತಂದ್ರೆ ಒಟ್ಟಾರೆ ಒಂದೇ ಸಲ ಗಬ ಗಬ ಅಂತೇಳಿ ಹೊಟ್ಟೆ ತುಂಬ ತಿಂದು ಮಾಡಬಾರ್ದು ಅಂತ ಹೇಳ್ತಾ ಇದ್ರೆ ಸರ್. ಇನ್ನೊಂದು, ಈಗ ಸಾಕಷ್ಟು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ವಿ ಈ ಮಧುಮೇಹಿಗಳು ಶುಗರ್ ಪೇಷಂಟ್ ಸಂಖ್ಯೆ ಹೆಚ್ಚಾಗ್ಲಿತ್ತದೆ. ಮೊದಲ ದೊಡ್ಡೂರಲ್ಲೇ ಜಾಸ್ತಿ ಅಂತ ಅನ್ಕೊಂಡಿದ್ವಿ, ಈಗ ದೊಡ್ಡೂರೆಲ್ಲ ಹಳ್ಳಿಯೂರೆಲ್ಲ ಎಲ್ಲ ಕಡೆನೂ ಈ ಶುಗರ್ ಪೇಷಂಟ್ದು ಸಂಖ್ಯೆ ನೋಡ್ಲಿತ್ತೀವಿ. ಈಗ ಬೇಸಿಗೆಯೊಳಗೆ ಅವರು ಯಾವ ರೀತಿ ಆಹಾರವನ್ನು ತಿಂದರೆ ಅವನ್ನ ಅಳವಡಿಸ್ಕೊಂಡ್ರೆ ಒಂದು ಶುಗರ್ ಲೆವೆಲನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದಂತ್ರಿ? ಈಗ ನಾ ಅವಾಗೇ ಹೇಳಿದೆ, ಈಗ ಮೊಟ್ಟ ಮೊದಲಾಗಿ ಇನ್ನೊಂದು ಹೇಳ್ತೀನಿ. ಈಗ ಮಧುಮೇಹಿಗಳಂತಂದರೆ ಈಗ ನಮ್ಮ ದೇಶದಾಗ ಭಾಳಷ್ಟು ಸಂಖ್ಯೆ ಜಾಸ್ತಿ ಆಗಿದ್ರೆ, ಈ ಮೊಟ್ಟ ಮೊದಲನೇ ಮಧುಮೇಹಿಗಳು ಏನಂತಂದರೆ, ಈ ಬೇಸಿಗೆ ಕಾಲದಲ್ಲಿ ಎಳನೀರು ಅಂತ ಇರ್ತದಲ್ಲ ಸರ್, ಎಳನೀರು ತೆಂಗಿನ ನೀರು, ಅದರಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಕಂಟೆಂಟ್ ಭಾಳ ಜಾಸ್ತಿ ಇರ್ತದೆ ರೀ. ಸೊ ಈಗ ಮಧುಮೇಹಿಗಳಲ್ಲಿ ಜಾಸ್ತಿ ಅವರಿಗೆ ಬೆವರು ಬರೋದು, ಸ್ವೆಟ್ ಆಗೋದು ಆಗ್ತಾ ಇರ್ತಾರೆ. ಅವ್ರ ದೇಹದಲ್ಲಿರುವ ಪೊಟ್ಯಾಷಿಯಂ ಸೋಡಿಯಂ ಪ್ರಮಾಣ ಇದು ಬೆವರಿನಿಂದ ಹೊರ ಹೋಗಿ ದೇಹದಲ್ಲಿ ಭಾಳ ಕಡಿಮೆ ಆಗುತ್ತೆ. ಸೊ ಇದರಿಂದ ನಾವು ಮತ್ತೆ ಏನು ಸಜೆಸ್ಟ್ ಮಾಡ್ಬೇಕಂತಂದ್ರೆ, ಅವ್ರು ದಿನಾಲು ಬೆಳಗ್ಗೆ ಒಂದು ಎಳನೀರು ಅಂದರೆ ಅದರಲ್ಲಿ ಸುಮಾರು 61 mg ಪೊಟ್ಯಾಷಿಯಂ ಇರುತ್ತೆ, ಮತ್ತು ಅದೇ ರೀತಿ ಸೋಡಿಯಂ 5.45 mg ಸೋಡಿಯಂ ಇರುತ್ತೆ. ಸೊ ಇದು ತಿನ್ನೋದ್ರಿಂದ ಅವ್ರ ದೇಹದಲ್ಲಿ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಪ್ರಮಾಣ ಕಡಿಮೆ ಆಗದೆ ಇರೋ ಥರ ನೋಡ್ಕೋಬೋದ್ರಿ ನಾವು. ಸೊ ಅದೇ ರೀತಿ ಈಗ ನಾವು ಆವಾಗ ಹೇಳಿದೆ, ಈಗ ಹಣ್ಣು ತರಕಾರಿಗಳು ಅಂದರೆ ಹಸಿರು ತರಕಾರಿಗಳು, ಅದು ಈ ಮೆಂತ್ಯ ಸೊಪ್ಪಲ್ಲಿ, ಪಾಲಕ್ ಅಲ್ಲಿ, ಈ ಥರ ಮೆಂತ್ಯ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಭಾಳ ಜಾಸ್ತಿ ಇರ್ತದೆ ರೀ. ಸೊ ಈ ತಿನ್ನೋದ್ರಿಂದ ಮಧುಮೇಹಗಳಲ್ಲಿ ರಕ್ತದ ಪ್ರಮಾಣ, ರಕ್ತದಲ್ಲಿರುವ ಐರನ್ ಕಂಟೆಂಟ್ ಅಂದ್ರೆ ನಾವು ಕಬ್ಬಿಣಾಂಶ ಇರ್ತದೆ ಅದೇ ಹೆಚ್ಚಿಸ್ಕೋಬಹುದ್ರಿ. ಈ ಬಿಸಿಲಿನ ಪ್ರಮಾಣದಿಂದ ಅವ್ರಿಗೆ ಸ್ವೆಟ್ ಆಗಿ ಬಹಳಷ್ಟು ಮಿನರಲ್ಸ್ಗಳು ಲಾಸ್ ಆಗೋ ಚಾನ್ಸಸ್ ಇರ್ತಾವ್ರಿ. ಈಗ ನಾ ಹೇಳಿದೆ ಪೊಟ್ಯಾಸಿಯಮ್, ಸೋಡಿಯಮ್, ಐರನ್, ಕ್ಯಾಲ್ಸಿಯಂ ಈ ತರ ಇವೆಲ್ಲ ಕಡಿಮೆ ಮಾಡ್ಕೋಬೇಕಂತಂದ್ರೆ ನಾವು ಈ ತರ ಹಸಿರು ಸೊಪ್ಪು ತರಕಾರಿಗಳು ಮತ್ತೆ ಎಳ್ನೀರು ಮತ್ತೆ ಬೇರೆ ಬೇರೆ ವಿಟಮಿನ್ ಸಿ ರಿಚ್ಚಿರುವ ಹಣ್ಣುಗಳು ಅಂದ್ರೆ ಮೂಸಂಬಿ, ಪಪ್ಪಾಯ ಮತ್ತಿದು ಲೆಮನ್ ಈ ತರ ಎಲ್ಲ ನಾವು ಹಣ್ಣುಗಳನ್ನು ಸೇವಿಸಬೇಕ್ರಿ. ಅಂದ್ರೆ ಇವೆಲ್ಲ ತಗೊಂಡ್ವಿ ಅಂತಂದ್ರೆ ನಾವು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಇನ್ನೊಂದ್ರೆ ಈ ಮಜ್ಜಿಗೆ ಉಪಯೋಗ ಹೆಂಗಂದ್ರೆ ಬೇಸಿಗೆ ಒಳಗೆ? ಇದು ಮಜ್ಜಿಗೆ ಅಂದ್ರೆ ಹಾಲಿನ ಒಂದು ಉತ್ಪನ್ನ ಸರ್. ಈಗ ಒಬ್ಬರೊಬ್ರು ಹಾಲು ಡೈರೆಕ್ಟ್ ಇದು ಮಾಡಂಗಿಲ್ರಿ. ಈಗ ಮಜ್ಜಿಗೆ ನಾವು ಹಾಲನ್ನು ಮಜ್ಜಿಗೆ ರೂಪದಲ್ಲಿ ಕನ್ವರ್ಟ್ ಮಾಡಿದ್ರೆ ಅದರಲ್ಲಿ ಇಲ್ಲದೆ ಇರುವಂತ ಬೇರೆ ಬೇರೆ ವಿಟಮಿನ್ಸ್ ಪೋಷಕಾಂಶಗಳು ಮಜ್ಜಿಗೆಯಲ್ಲಿ ದೊರಕ್ತಾವ್ರಿ. ಸೊ ಈ ಹಾಲಿನಲ್ಲಿ ಕುಡಿಯೋದ್ರಿಂದ ಹಾಲಿನಲ್ಲಿ ಏನೇನು ನಾವು ಪೋಷಕಾಂಶ ದೊರಕಂಗಿಲ್ಲಲ್ರಿ ಅದು ಮಜ್ಜಿಗೆಯಲ್ಲಿ ದೊರಕ್ತಾವೆ. ಯಾಕಂದ್ರೆ ನಾವು ಪೂರಾ ಮಜ್ಜಿಗೆ ಮಾಡ್ಬೇಕಂದ್ರೆ ಮೊಸರು ಮಾಡಿ ಅದು ಒಂದು ನೈಟ್ ಇಟ್ಟು ಮತ್ತೆ ಮಜ್ಜಿಗೆ ಮಾಡ್ತೇವಲ್ರಿ, ಅದರಲ್ಲಿ ಅದು ಒಂದು ನೈಟ್ ಹಿಂಗೆ ಕನ್ವರ್ಟ್ ಆಗಿ ಅದರಲ್ಲಿ ಬೇರೆ ಬೇರೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸ್ ಅಂತಾರೆ, ಅವು ನಮ್ಮ ದೇಹಕ್ಕೆ ಭಾಳ ಇಂಪಾರ್ಟೆಂಟ್ ರೀ. ಸೊ ಅವೆಲ್ಲ ಅದ್ರಾಗ ಬಂದ್ಬಿಡ್ತಾವ್ರಿ. ಸೊ ಈ ಕುಡಿಯೋದ್ರಿಂದ ನಮ್ಮ ದೇಹಕ್ಕೂ ಭಾಳ ತಂಪು ಇರುತ್ತೆ ಮತ್ತು ಅದರಲ್ಲಿ ದೇಹಕ್ಕೆ ಬೇಕಾಗುವಂಥ ಲ್ಯಾಕ್ಟೋಬೆಸಿಲಸ್ ಅಂತಾರ್ರಿ, ಇದು ಒಂದು ಬ್ಯಾಕ್ಟೀರಿಯಾ, ಅದು ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದ್ರಿ, ಔಷಧಿ ಗುಣ ಹೊಂದಿರುವಂಥ ಒಂದು ಬ್ಯಾಕ್ಟೀರಿಯಾ. ಸೊ ಮಜ್ಜಿಗೆ ಕುಡಿಯೋದ್ರಿಂದ ಅದು ಬೇಕಾಗಿರುವ ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಸಿಗುತ್ತೆ. ಸೊ ಇದರಿಂದ ನಾವು ಬೇರೆ ಬೇರೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೋಬಹುದ್ರಿ. ಅದೇ ರೀತಿ ದೇಹದ ಉಷ್ಣತೆಯನ್ನು ತಾಪಮಾನ ಕಡಿಮೆ ಮಾಡ್ಕೋಬಹುದು. ಸೊ ಇದರಿಂದ ಮಜ್ಜಿಗೆ ಕುಡಿಯೋದ್ರೆ ಈ ಥರ ಲಾಭಗಳದಾವೆ ಸರ್. ದೀಪಕ್ ಅವರು, ಇನ್ನೊಂದು ಭಾಳ ಮುಖ್ಯ ಅಂತಂದ್ರೆ ಬೇಸಿಗೆ ಒಳಗೆ ನಮಗೆ ಮಾವಿನ ಹಣ್ಣು ಸಿಗ್ತದೆ, ಅದಕ್ಕೆ ಹಣ್ಣುಗಳ ರಾಜನೆ ಅಂತ ಕರಿತೀವಿ. ಕೆಲವರು ಅಂದ್ರೆ ಬ್ಯಾಸಿಗೆ ಇರ್ತದೆ ರೀ, ಹೀಟ್ ಆಗ್ತದೆ, ಮಾವಿನ ಹಣ್ಣು ರಸ ಹೆಚ್ಚಿ ತೋಳ್ಬಾರ್ದು, ಶಿಕ್ಕಣ ಹೆಚ್ಚಿ ಊಟ ಮಾಡ್ಬಾರ್ದು ಅಂತ ಏನೋ ಅವ್ರವ್ರ ವಿಚಾರ ಬಗ್ಗೆ ಹೇಳ್ತಿರ್ತಾರೆ. ತಾವು ಒಬ್ಬ ವಿಜ್ಞಾನಿಯಾಗಿ ಮಾವಿನ ಹಣ್ಣಿನ ಒಂದು ಬಳಕೆ ಬಗ್ಗೆ ಬ್ಯಾಸಿಗೆ ಒಳಗೆ ಏನು ಹೇಳ್ತೀರಿ? ಈಗ ಸಾಮಾನ್ಯವಾಗಿ ಮಾವಿನ ಹಣ್ಣು ಒಂಥರ ಒಳ್ಳೆಯದ್ರಿ, ಯಾಕಂದ್ರೆ ಇದರಲ್ಲಿ ವಿಟಮಿನ್ ಎ ಅಂದ್ರೆ ಕೆರಾಟಿನ್ ಅಂತ ವಿಟಮಿನ್ ಇರುತ್ತೆ, ಇದು ಬಿ ವಿಟಮಿನ್ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದ್ರಿ. ಇದರಲ್ಲಿ ಬೀಟಾ ಕೆರಾಟಿನ್ ಅಂತಾರ್ರಿ ಇದಕ್ಕೆ. ಈಗ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಮಾವಿನ ಹಣ್ಣಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ತಾರ್ರಿ, ಮನೆಯಲ್ಲಿ ಶಿಕರಣೆ ಮಾಡ್ತಾರೆ, ಹಾಗೆ ಮಾವಿನಕಾಯಿನೇ ತಿಂತಾರ್ರಿ. ಸೊ ಈಗ ಮಾವಿನಕಾಯಿ ಹಾಗೆ ಡೈರೆಕ್ಟ್ ತಿನ್ನೋದ್ರಿಂದ ನಮಗೆ ಮಾವಿನಕಾಯಲ್ಲಿ ವಿಟಮಿನ್ ಎ ಸಿಗುತ್ತೆ, ವಿಟಮಿನ್ ಸಿ ಸಿಗುತ್ತೆ ಮತ್ತು ವಿಟಮಿನ್ ಇ, ಇವೆಲ್ಲ ನಮ್ಮ ದೇಹಕ್ಕೆ ಬೇರೆ ಬೇರೆ ರೋಗಗಳನ್ನು ತಡೆಗಟ್ಟುವ ಒಂದು ಶಕ್ತಿಯನ್ನು ಕೊಡುತ್ತೆ. ಅದೇ ರೀತಿ ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡೋಕ್ಕೂ ಸ್ವಲ್ಪ ಹೆಚ್ಚಿನ ಸಹಾಯವಾಗಿ ಮಾಡುತ್ತೆ ಸರ್. ಅಲ್ಲ ಸರ್, ತಾವು ಹೇಳೋ ಪ್ರಕಾರ ಅಥವಾ ತಮ್ಮ ವಿಚಾರದಲ್ಲಿ ಮಾವಿನ ಹಣ್ಣು ಹೀಟ್ ಅಂತಾರೆ, ಹೆಂಗಂತಾರೆ? ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದ್ರೆ ಒಂದು ಸ್ವಲ್ಪ ಹೀಟ್ ಆಗುತ್ತೆ ಸರ್. ಅಂತಂದ್ರೆ ಒಳ್ಳೆ ರೀತಿಯಿಂದ ಯಾವುದೇ ಒಂದು ಹಣ್ಣಾಗಲಿ ತರಕಾರಿ ಆಗಲಿ ಒಂದು ಮಿತವಾಗಿ ಉಪಯೋಗ ಮಾಡಿಕೊಂಡ್ರೆ ಒಳ್ಳೇದಂತ ಹೇಳ್ತಾ ಇದ್ದಾರೆ ರೈತ ಬಂಧುರು. ಇದುವರೆಗೆ ದೀಪಕ್ ಅವರು ಬೇಸಿಗೆಯಲ್ಲಿ ನಾವು ಯಾವ್ಯಾವ ಆಹಾರ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ನಾವು ಒಳ್ಳೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾನೆ. ನಮಸ್ಕಾರ ದೀಪಕ್ ಅವರು. ಥ್ಯಾಂಕ್ ಯು ಸರ್. ಇದುವರೆಗೆ ಹಂಗಾಮಿಗೆ ತಕ್ಕಂತೆ ಆಹಾರ ಈ ವಿಷಯ ಕುರಿತು ಡಾಕ್ಟರ್ ದೀಪಕ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದ್ರಿ. ಪ್ರಿಯ ವಿದ್ಯಾರ್ಥಿನಿಯರೇ, ಪಿಯುಸಿ ಪಾಸ್ ಆಗಿದ್ದೀರಾ, ಮುಂದೇನು ಎಂಬ ಚಿಂತೆನ? ಇದು ನಿಮಗಿಲ್ಲಿದೆ ಸುವರ್ಣಾವಕಾಶ. ಮಹಿಳಾ ವಿಶ್ವವಿದ್ಯಾನಿಲಯ ಎನ್ಇಪಿ ಅಡಿ ಬಿಎ, ಬಿಕಾಂ, ಬಿಎಸ್ಸಿ ಮತ್ತು ಬಿಸಿಎ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಆರಂಭಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯಕ್ಕೆ ಇಲ್ಲವೇ www.ksw.ac.in ಗೆ ಭೇಟಿ ನೀಡಿ. ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9449484951 ಅಥವಾ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಈಗ ಕೇಳಿ ಜನಪದ ಸಂಗೀತದಲ್ಲಿ ಏಕತಾರಿ ಪದಗಳನ್ನು ಪ್ರಸ್ತುತಪಡಿಸುತ್ತಾರೆ ಬನವಾಸಿಯ ಆನಂದ್ ನಾಗಪ್ಪ ಜೋಗಿ ಹಾಗೂ ಸಂಗಳಿಗರು. ಪೂಜಿಸುವೆ ಮಾಲಿಂಗವಿ ಕರುಣಾಳ ಕೃಪೆ ಮಾಡು ಶಿವಲಿಂಗವಿ ಕರುಣಾಳ ಕೃಪೆ ಮಾಡು ಶಿವಲಿಂಗವಿ ಭಾತಂದೆ ಭಾಗುರುವೇ ಶಿವಲಿಂಗವೇ, ಭಾತಂದೆ ಭಾಗುರುವೇ ಶಿವಲಿಂಗವೇ, ಭಕ್ತರ ಒಳಗ ಆಡುವ ಶಿವಲಿಂಗವೇ, ಭಕ್ತರ ಒಳಗ ಆಡುವ ಶಿವಲಿಂಗವೇ, ಶಿವಲಿಂಗವೇ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ಶಿವಲಿಂಗವೇ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ದಯತೋರು ಗುರುದೇವ ಪೂಜಿಸುವೆ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ಹಗಲಿರಳು ನಿಮ್ಮನ್ನು ಭಜಿಸುವೆನೋ, ಹಗಲಿರಳು ನಿನ್ನನ್ನು ಭಜಿಸುವೆನೋ, ನಿನ್ನೋಳ ಭಕ್ತಿಯ ಬೇಡುವೆ, ನಿನ್ನೋಳ ಭಕ್ತಿಯ ಬೇಡುವೆನು, ಕೊಡು ಮುಕ್ತಿಯ ನಾ ಬೇಡುವಿ, ಕೊಡು ಮುಕ್ತಿಯ ನಾ ಬೇಡುವಿ, ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವಿ, ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವಿ, ದಯತೋರು ಗುರುದೇವ ಪೂಜಿಸುವೆ, ಪೂಜಿಸುವೆ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ಗೋಕರ್ಣದೊಳಗಿರುವ ಆತ್ಮಲಿಂಗವೇ, ಗೋಕರ್ಣದೊಳಗಿರುವ ಆತ್ಮಲಿಂಗವೇ, ಕಾಶಿಯಲ್ಲಿ ಇರುವಂತ ಈಶ್ವರಲಿಂಗವೇ, ಕಾಶಿಯಲ್ಲಿ ಇರುವಂತ ಈಶ್ವರಲಿಂಗವೇ, ಈಶ್ವರಲಿಂಗವೇ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ಈಶ್ವರಲಿಂಗವೇ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ದಯತೋರು ಗುರುದೇವ ಪೂಜಿಸುವೇ, ಪೂಜಿಸುವೇ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ರಾವಣನ ಭಕ್ತಿಗೆ ಶಂಕರನ ಪಟ್ಟಿರುವಂತ ಆತ್ಮಲಿಂಗವೇ, ರಾವಣನ ಭಕ್ತಿಗೆ ಶಂಕರನ ಪಟ್ಟಿರುವಂತ ಆತ್ಮಲಿಂಗವೇ, ಆತ್ಮಲಿಂಗವೇ ಮಾಲಿಂಗವೇ, ಕರುಣಾಳ ಕೃಪೆ ಮಾಡು ಶಿವಲಿಂಗವೇ, ನಿನ್ನನು ನಂಬಿದೆ ಮೂಕಾಂಬಿಕೆ, ನಮ್ಮನು ಉದ್ಧರಿಸು ಜಗದಾಂಬಿಕೆ, ನಿನ್ನನು ನಂಬಿದೆ ಮೂಕಾಂಬಿಕೆ, ನಮ್ಮನು ಉದ್ಧರಿಸು ಜಗದಾಂಬಿಕೆ, ನಮ್ಮನು ಉದ್ಧರಿಸು ಜಗದಾಂಬಿಕೆ, ಓ ಜಗ ಜನನಿ ಓ ಜನರ ಜನನಿ, ಓ ಜಗ ಜನನಿ ಓ ಜನರ ಜನನಿ, ದಯ ಮಾಡಿ ಹರಿಸಮ್ಮ ಮೂಕಾಂಬಿಕೆ, ದಯ ಮಾಡಿ ಹರಿಸಮ್ಮ ಮೂಕಾಂಬಿಕೆ, ಮಾ ಮೂಕಾಂಬಿಕೆ ಕೊಲ್ಲುರ ಮೂಕಾಂಬಿಕೆ ನಿಮ್ಮನ್ನು ನಂಬಿದೆ ಮೂಕಾಂಬಿಕೆ ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ ನಿಮ್ಮನ್ನು ನಂಬಿದೆ ಮೂಕಾಂಬಿಕೆ ನಮ್ಮನ್ನು ಉದ್ಧರಿಸು ಜಗದಾಂಬಿಕೆ